ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ. ನಿಸರ್ಗ ಜ್ಞಾನಾಮೃತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್ ಜಿಲ್ಲೆಗಳು ಅಲ್ಲದೆ ನೆರೆಯ ಜೈರಾಬಾದ್ ಒಳಗ ಮಳೆಯಾಗುವ ಸಾಧ್ಯತೆಗಳು 90%. ರಾಯಚೂರು ಜಿಲ್ಲೆ ಒಳಗ 75%. ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತೆ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 80% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರ್ದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗ್ಯದ ಅನ್ನುವಂತಹ ಸೂಚನೆ ಅದ. ಇದನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇವತ್ತಿನ ಕಾರ್ಯಕ್ರಮದೊಳಗ ದ್ರಾಕ್ಷಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬಾಬಾನಗರ ಗ್ರಾಮದ ಯುವ ಕೃಷಿಕರಾದ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೊಡನೆ ಸಂದರ್ಶನ, ನಂತರ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಡನೆ ಆತ್ಮೀಯ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಸೋಮಶೇಖರ್ ಎಸ್ ರೂಳಿ. ಮೊದಲಿಗೆ ಆಲಿಸಿ ದ್ರಾಕ್ಷಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬಾಬಾನಗರ ಗ್ರಾಮದ ಯುವ ಕೃಷಿಕರಾದ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದೊಳಗ ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಬಾಬಾನಗರದ ಯುವ ಕೃಷಿಕರಾಗಿರುವಂತಹ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ದ್ರಾಕ್ಷಿ ಕೃಷಿಕರು. ಕಳೆದ 2 ವರ್ಷಗಳಿಂದ ಅವರು ದ್ರಾಕ್ಷಿ ಕೃಷಿಯೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. 2 ಎಕರೆ ತೋಟ ಆದವರದು, ಬಾವಿ ಮತ್ತು ಬೋರ್ವೆಲ್ಗಳಿಂದ ನೀರಾವರಿ ಮಾಡ್ತಾ ಇದ್ದಾರೆ. ಕಳೆದ 15-16 ವರ್ಷಗಳಿಂದ ಅವರು ಬಿಸಿನೆಸ್ ಒಳಗ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಆಮೇಲೆ ಕಳೆದ 2 ವರ್ಷಗಳಿಂದ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬರ್ತಾ ಬರ್ತಾ ಅವರು ಹೋಮಿಯೋ ಕೃಷಿಯಿಂದನೇ ತಮ್ಮ ಕೃಷಿಯನ್ನು ಶುರು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಈ ಹೋಮಿಯೋ ಕೃಷಿ ಯಾವ ರೀತಿ ಬದಲಾವಣೆ ತಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ಏನೇನು ನಮಗೆ ಲಾಭಗಳದಾವ, ಏನೇನು ನಮ್ಮ ಇಳುವರಿ ಮೇಲೆ ಬದಲಾವಣೆಗಳು ಆಗಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಅನುಭವ ಅದ ಅಂತ ಹೇಳಿ ಹೇಳಬಹುದು. ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ತಮಗೂ ನಮಸ್ಕಾರಗಳು ಸರ್. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಈ ಕಾರ್ಯಕ್ರಮದೊಳಗ ರೈತರು ಮೊದಲ ಬೇರೆ ಕೃಷಿಯನ್ನು ಮಾಡ್ತಾ ಇದ್ರು, ರಾಸಾಯನಿಕ ಕೃಷಿ ಇರಬಹುದು, ಸಾವಯವ ಕೃಷಿ ಇರಬಹುದು, ಅದರ ನಂತರ ಈ ಹೋಮಿಯೋ ಕೃಷಿ ಒಂದು ಪ್ರಯೋಗವಾಗಿ ತಗೊಂಡಂತವ್ರು. ಹೌದು ಸರ್. ಆದ್ರೆ ನೀವು ನೇರವಾಗಿ ಪ್ರಯೋಗವನ್ನ ಶುರು ಮಾಡಿಬಿಟ್ಟಿದ್ದೀರಿ. ಹೌದು ಸರ್. 2 ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ, ಹೋಮಿಯೋ ಕೃಷಿಯನ್ನ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದೀರಿ. ಈ ಹೋಮಿಯೋ ಕೃಷಿ ಸಂಪರ್ಕ ಹೆಂಗಾಯ್ತು ನಿಮಗೆ? ಗಿರೀಶ್ ಭದ್ರಗೊಂಡ್ ಸರ್ ಅವರು ಕೃಷಿಗೆ ಸಂಬಂಧಪಟ್ಟಂತ ಉಪಕರಣಗಳು ಇವರೆಲ್ಲ ತಯಾರು ಮಾಡಿಕೊಡ್ತಿದ್ರು. ಅದ್ರ ಬಾಜು ನಮ್ದೊಂದು ಏಜೆನ್ಸಿ ಇತ್ತು. ಅವಾಗ ಏನತ್ಲ ಇವ ಗಿರೀಶ್ ಭದ್ರಗೊಂಡ್ ಸರ್ ನಮ್ದು ಪರಿಚಯ ಆಯ್ತ್ರಿ. ಪರಿಚಯ ಆದ ಕೂಡಲೇ ನಿಮ್ದು ಯಾವ ಊರ ತೋಟ ಐತೇನೋ, ಇದು ಐತ್ರಿ, ನೀವ್ಯಾಕೆ ತೋಟದ ಕಡೆ ಲಕ್ಷ ಕೊಟ್ಟಿಲ್ಲ ಹಿಂಗಂದ್ ಇಲ್ರಿ, ನಮ್ ಬಿಸ್ನೆಸ್ ದಾಗ ಅದೀವಿ ತೋಟಕ್ಕೆ ಇದು ಮಾಡಿಲ್ಲ ಅಂದ ಕೂಡಲೇ ಅವ್ರು ಹೇಳಿದ್ರು ಇಲ್ಲ ನೀವು ಅಗ್ರಿಕಲ್ಚರ್ ಮಾಡೋದ ನಮ್ ಹೋಮಿಯೋ ಕೃಷಿ ಅದ ಅಂತಂದ್ರಿ. ಅವಾಗ ನಾವು ಆಯ್ತ್ರಿ ಮಾಡೋನ್ ಸರ್ ಅನ್ಕೊಂತ ಬಂದಿವ್ರಿ ಮೊದಲೇ ಹಿಡಿದ. ಆಮೇಲೆ ಇವ್ರ ಬಳಿ ಎಲ್ಲ ರೈತರು ಬರೋದು, ಆಮೇಲೆ ಎಲ್ಲ ಬೀಜ ಒಯ್ದು, ಆಮೇಲೆ ಅದಕ್ಕೆ ಔಷಧ ಕೊಡೋದು, ಆಮೇಲೆ ಒಂದಿಷ್ಟು ಅವ್ರ ಪೌಡರ್ ಅವೇನ್ ಕೊಡ್ತಲ್ಲ ಅದ್ರ ಪ್ರಯೋಗ ಮಾಡೋದು, ಜನರು ಬಂದು ಹೇಳೋದು, ಅವೆಲ್ಲ ನಮ್ ಗಮನಕ್ಕೆ ಇತ್ತು ಮೊದ್ಲು ಹೇಳುದು. ಆಮೇಲೆ ಅನ್ನತ್ಲೆ ಅವಳು ನಾವು ಅದನ್ನ ಮಾಡಬಾರ್ದಂತೇಳಿ ನಾವು ತೋಟಕ್ಕೆ ಹೋದಾಗ ಹೊಸ ರೈತರ್ರಿ, ನಮ್ಗೆ ಯಾವ್ಯಾವ ಅದ್ರ ಬಗ್ಗೆ ನಮ್ಗೆ ತ್ರಾಸಾಲಾಗತ್ತ, ಯಾವ ರೋಗದ ಬಗ್ಗೆ ಅದು ಇವ್ರು ಹಂಚ್ಕೋತಿದ್ರು, ಸರ್ ನಮ್ಗೆ ಈ ಬೆಳೆದಿಂದ ಈ ರೋಗದ ಹಿಂಗೈತಿ. ಅವಾಗ ನಮ್ಗದು ಲದ್ದಿ ಉಳಿದ ಬಹಳ ತೊಂದರೆ ಅನ್ಸಾಕತ್ರಿ ಸರ್, ನಮಗೆ ಒಂದು 10,000 ರೂಪಾಯಿ ಬೆಲೆ ಬಾಳುವಂತ ಗಿಡ, ಒಂದ್ ದ್ರಾಕ್ಷಿ ಗಿಡ ರೀ, ಒಂದ್ ಗಿಡ ಒಣಗಿದ 10,000 ರೂಪಾಯಿ ಹೋಯ್ತು ನಮ್ದು. ಒಂದ್ ಎಕರೆದಾಗ ಒಂದ್ 700-800 ಗಿಡ ಇರ್ತಾವ್ರಿ, ಒಂದ್ ಎಕರೆಗೆ ಒಂದ್ 10-15 ಗಿಡ ಹೊಂಟು ಪ್ರತಿ ವರ್ಷ ರೀ. ಮೊನ್ನೆ ವರ್ಷಕ್ಕೆ ಸ್ವಲ್ಪ ಒಂದ್ 10-15 ಗಿಡ ತೂತ್ ಬಿದ್ದಿದ್ರು, ಅವ್ರಿಗೆ ಹೇಳದ್ ಕೂಡಲೇ ಏನ್ ಔಷಧ ಕೊಡ್ತೀನಿ ರೀ ನೀವು ಬರ್ರಿ ಅಂತ. ಲದ್ದಿ ಹುಳಕ್ರಿ ಔಷಧ ನನ್ ತಗೊಂಡ್ ಹೋಗಿ ನಾವು ಪ್ರಯೋಗ ಮಾಡಿದೀವ್ರಿ. ಇರೋದಂತೂ ಅದು ಹುಳ ಬರಾಕ್ ಸಾಧ್ಯನೇ ಇಲ್ಲ, ಆದ್ರೆ ಹೊಸಾದಂತೂ ಎಲ್ಲಿ ಏನೂ ಆಗ್ಲಿಲ್ಲರಿ, ಹೊಸಾದ ಗಿಡಗಳಿಗೆ ಯಾವ್ದು ಹುಳ ಹೊಡಿಲಿಲ್ಲ. ಆಮೇಲೆ ಅದು ನಮ್ಗೆ ರಿಕವರಿ ಆಯ್ತ್ರಿ. ಆಮೇಲೆ ವರ್ಷದಾಗ ಅವ್ರ ಒಂದು 3 ಸಲ ಬಿಡು ಅಂತ ಹೇಳಿದ್ರಿ, 3 ಸಲನು ಬಿಟ್ಟಿವ್ರಿ ಅದನ್ನ. ಆಮೇಲೆ ಅನ್ನತ್ಲೆ ಅದನ್ನ ಅವ್ರು 1 ಲೀಟರ್ ಬಾಟ್ಲಿ ಒಳಗೆಲ್ಲ ರೆಡಿ ಮಾಡಿ ಕೊಡೋರ್ರಿ, ನಾವು ಅದನ್ನ ಹೋಗಿ 200 ಲೀಟರ್ ನೀರಾಗಿ ಮಾಡಿ ಅದನ್ನ ಡ್ರಿಪ್ ಮುಖಾಂತರ ಬಿಟ್ಟಿವ್ರಿ. ಆಮೇಲೆ ಅದು ಎಲ್ಲ ನಮ್ಗೆ ಚಲೋ ಅನಿಸ್ತಾರ ಅದ. ಆಮೇಲೆ ಅದನ್ನ ಬಿಡೋದ್ರಿಂದ ನಮ್ಗೆ ಇನ್ನು ಉಳಿದಿದ್ದ ಭೂಮಿ ಒಳಗೆ ಕ್ರಿಮಿಕೀಟಗಳನ್ನ ಸೈಡ್ ಇಫೆಕ್ಟ್ ಏನು ಆಗಿಲ್ಲ. ಈಗಿನ ಕೆಲವೊಂದೇನು ಫರ್ಟಿಲೈಸರ್ ತರ್ತೀವಲ್ರಿ, ಅದನ್ನ ಬಿಟ್ಟು ಅಂದ್ರೆ ಅದು ಪೂರ್ಣ ವಿಷ ಮಾಡಿಬಿಡೋದು, ಗಿಡಾನು ವಿಷ, ನೆಲಾನು ವಿಷ, ಎಲ್ಲಾನು ವಿಷ ಮಾಡ್ತಾರ. ಹಿಂಗಾಗಿ ಏನಂತಲ್ಲ ಇದನ್ನ ಬಿಡೋದ್ರ ಏನಾಗತ್ತಲ್ಲ, ಬೇರೆ ಕ್ರಿಮಿಕೀಟಗಳಿಗೆ ಬೆಳಿಗ್ಗೆ ಬೇಕಾಗುವಂತವ್ ಏನಾದ್ರಿ ಅವ್ಕೆ ಯಾವ್ದೇ ತರ ತೊಂದರೆ ಆಗ್ಲಿಲ್ಲ. ಇದಕ್ ಮಾತ್ರ ಏನಂತಲ್ಲ ನಮ್ಮ ರೋಗ ನಿರೋಧಕ ಇದೇನು ಲದ್ದಿ ಹುಳ ಹೊಡಿದ ಏನಂತಲ್ಲ ಇದು ಸ್ಟಾಪ್ ಆತ್ರಿ. ಆಮೇಲೆ ಇದ್ರ ನಮ್ಗೆ ಒಳ್ಳೆ ರಿಸಲ್ಟ್ ಬಂತು, 2 ವರ್ಷದಿಂದ ನಾವು ಇದನ್ನ ಬಳಸ್ತಾ ಇದೀವ್ರಿ ಈ ರೋಗಕ್ಕೆ. ಆಮೇಲೆ ಇನ್ನೊಂದಿಷ್ಟ ಏನಪ್ಪ ಅಂದ್ರೆ ದ್ರಾಕ್ಷಿ ಹಣ್ಣ ಶುಗರ್ ಬರುವತ್ನಾಗ್ರಿ, ನಮಗೆ ಸ್ವೀಟ್ ಅಂಶ ಜಲ್ದಿ ಬರಂಗಿಲ್ಲ ರೀ. ಅಂದ್ರೆ ನಮ್ದು ಗಿಡಕ್ಕೆ ಹಣ್ಣು ಹೆಚ್ಚಿರೋದ್ರಿಂದ ಇರ್ಬೋದು, ಅಥವಾ ಹವಾಮಾನದ ಹೆಚ್ಚು ಕಡಿಮೆ ಇರ್ಬೋದು, ಬಿಸಿಲು ಕಡಿಮೆ ಇರುತ್ತಲ್ರಿ ಡಿಸೆಂಬರ್ ಜನವರಿ ಒಳಗೆ, ಅವಾಗ ಥಂಡಿ ಮತ್ತು ಸ್ವಲ್ಪ ಇನ್ನೊಂದು ಮಳೆಗಾಲ ಅನಿಸ್ತಿರ್ತೈತಿ, ಬಿಸಿಲು ಹೆಚ್ಚಾದ ಶುಗರ್ ಬರೋದು ರೀ. ಅವಾಗ ಅಡ್ವಾನ್ಸ್ ಅಕ್ಟೋಬರ್ ಕಟಿಂಗ್ ಮಾಡಿದ್ವಿ ಅಂದ್ರೆ ಕಾಯಿ ಕಟಿಂಗ್ ರೀ, ಶುಗರ್ ಬೇಕಾದಾಗ ಏನೈತಲ್ರಿ, ನಾವು ಶುಗರ್ ಕಡಿಮೆ ಐತೆ ಅಂದ್ಕೊಳ್ಳಿ ಇವರು ಔಷಧ ಕೊಟ್ಟಾರ. ನಮ್ಗೆ ಅದನ್ನು ಒಳ್ಳೆ ಶುಗರ್ ಬಂದದ ಹಣ್ಣ ರೀ, ಒಳ್ಳೆ ಸ್ವೀಟ್ ಬಂದದ. ಆಮೇಲೆ ಒಳ್ಳೆ ಅದು ಫಲವತ್ತತೆ ಮನುಕ್ಕೆ ಇಳುವರಿ ಬೀಳ್ಬೇಕಲ್ರಿ, ಅದನ್ನು ಒಳ್ಳೆ ನಮ್ಗೆ ರಿಸಲ್ಟ್ ಬಂದೈತ್ರಿ ಇವ್ರದ್ದು. ಆಮೇಲೆ ಒಳ್ಳೆ ಇದ್ರ ಜೊತೆಗೆ ನಮ್ಮ ಒಂದಿಷ್ಟು ಲಿಂಬಿ ಗಿಡ ಇದ್ದು ರೀ, ಒಂದು 10 ವರ್ಷ ಆಗಿತ್ತು ಗಿಡ ಹಚ್ಚವು ತೋಟದಲ್ಲೇ ರೀ. ಆಮೇಲೆ ಏನತ್ಲ ಆ ತೋಟದಾಗ ಲಿಂಬಿ ಗಿಡ ಕಾಯಿನೇ ಆಗಿದ್ದಿಲ್ರಿ. ಆಮೇಲೆ ಇವ್ರಿಗೆ ಸರ್ ಹಿಂಗ್ರಿ ನಮ್ಗೆ ಲಿಂಬಿ ಗಿಡ ಕಾಯಿ ಹಾಕತ್ತಿಲ್ಲ ಅಂದ್ಕೊಡ್ಲಿ, ಒಂದು ಔಷಧ ಕೊಟ್ರಿ, ಅದನ್ನ ಬಿಟ್ಟಿವಿ, ಲಿಂಬಿ ಕಾಯಿ ಆಗಾಕತ್ತ 1 ವರ್ಷ ಆತ್ರಿ, ಒಳ್ಳೆ ರಿಸಲ್ಟ್ ಐತಿ. ಲಿಂಬಿ ಆಗಿಂದ ಗೊತ್ತಾಗ್ಬಿಡ್ತೇನೆ ನಿಮಗೆ ಔಷಧ ಹೊಡೆದಿದ್ದಕ್ಕೆ ಇದು ಆಗಿದೆ ಅಂತ. ಯಾಕಂದ್ರೆ 10 ವರ್ಷ ಕಾಯಿನೇ ಆಗಿಲ್ಲ ಸರ್, ಅದ ಲಿಂಬಿ ಗಿಡ ಕಾಯಿನೇ ಆಗಿಲ್ಲ, ಒಂದು ಕಾಯಿ ಇಲ್ರಿ. ಗಿಡ ಹಚ್ಚಿ ಎಕ್ಸಾಕ್ಟ್ 2012 ಗಿಡ ಹಚ್ಚಿವ್ರ, ಅದನ್ನ ಒಳ್ಳೆ ಅದು ಕಾಯಿನೇ ಆಗಿದ್ದಿಲ್ರಿ. ಅದು ಈಗ 1 ವರ್ಷ ಆದ್ರೆ ಕಾಯಿ ಆಗ್ಲಾಕತ್ತಾವ್ರಿ, ಇವ್ರು ಹೇಳಿದ್ ಮಾಡದ್ ಕೊಡ್ಲೇನ. ಆಮೇಲೆ ಒಂದ್ 5 ತೆಂಗಿನ ಗಿಡ ಇದ್ದು ರೀ, ಒಂದ್ ಅವು ಒಂದ್ 7-8 ವರ್ಷ ಆಗಿತ್ತು, ಒಂದು ಕಾಯಿನ ಆಗಿದ್ದಿಲ್ರಿ ಅವ್ಕೆ. ಆಮೇಲೆ ಒಂದಿಷ್ಟು ಕಾಯಿ ಗಿಡಗಳು ಇದ್ದು ರೀ, ಅವು ಕಾಯಿ ಉದುರ್ ಬಿಡ್ತಿದ್ವು ರೀ. ಹಿಂಗಾಕದ ತಕ್ಕಿಂದ ಇವ್ರು ಹೇಳಿದಾಗ ಅದಕ್ಕೂ ಒಂದಿಷ್ಟು ಇವ್ರದ್ದು ರೆಡಿ ಮಾಡಿಕಿಂದ ಇಷ್ಟು ಔಷಧ ಕೊಟ್ಟು ಇಷ್ಟು ನೀರಾಗಿ ಮಾಡ್ರಿ, ಸ್ವಲ್ಪ ಅದನ್ನ ಎಲ್ಲ ಹಾರ್ಟಿಕ್ಸಿಂದ ಇದು ಮಾಡಿ, ಆಮೇಲೆ ಸ್ವಲ್ಪ ನಿಮ್ದು ಸಾವಯವ ತಿಪ್ಪಿ ಗೊಬ್ಬರ ಇದೀವಲ್ರಿ, ಅದನ್ನ ಹೆಂಡಿ ಗೊಬ್ಬರ ಹಾಕ್ರಿ, ಇದನ್ನು ಹಾಕ್ರಿ, ನೀರ್ ಬಿಟ್ರಂದಾಗ ಅದನ್ನು ಅವು ಕಾಯಿ ಉದುರು ನಿಂತ್ರಿ. ಆಮೇಲೆ ಇನ್ನು ಉಳಿದ ಗಿಡಗಳಿಗೂ ಕಾಯಿ ಸ್ಟಾರ್ಟ್ ಆಗ್ಯದ್ರಿ, ಪ್ರೆಸೆಂಟ್ ಸ್ಟಾರ್ಟ್ ಆಗ್ಯದ, ಒಂದಿಷ್ಟು ಕಾಯಿ ಆಗ್ಲಾಕತ್ತಾವ ಆಲ್ರೆಡಿ ಆಗ್ಲಾಕತ್ತಾವ. ನಮಗೆ ಇವ್ರದ್ದು ಒಳ್ಳೆ ಸಲಹೆ ಸಿಕ್ಕದ್ರಿ ಗಿರೀಶ್ ಬದ್ರಗೊಂಡು ಅವ್ರದಿಂದ, ಮತ್ತೆ ನಮ್ಗೆ ದ್ರಾಕ್ಷಿಗೆ ಮತ್ತು ನಮ್ದು ಅವ್ರ ಹೇಳ್ಯಾರ ಇನ್ನು ಉಳಿದ ಯಾವ ಕೃಷಿ ನೀವು ಮಾಡಿದ್ರು ನಮ್ಗೆ ನೀವು ಸಲಹೆ ಮಾಡ್ತೀವಿ ಅಂತಂದ್ರೆ, ಮತ್ತೆ ನಮ್ಮ ಕಂಟಿನ್ಯೂ ನಾವು ಮಾಡೋ ವಿಚಾರದಾಗೂ ಅದೀವಿ ಸರ್. ಈಗ ನೋಡ್ರಿ, ಒಮ್ಮೆ ನೀವು ಕೃಷಿ ಶುರು ಮಾಡಿದ್ದೇ ದ್ರಾಕ್ಷಿಯಿಂದ ಶುರು ಮಾಡಿದ್ರಿ? ಹೌದು ಸರ್. ನಮ್ಮ ಅನುಭವ ಇರಲಿಲ್ಲ ನಿಮಗೆ ದ್ರಾಕ್ಷಿ? ಸಣ್ಣವ್ರದ್ದಾಗ ಅನುಭವ ಇತ್ರಿ, ಆದ್ರೆ ಹೋಗಿ ಬಂದು ಮಾಡ್ತಿದ್ರಿ, ನಾವು ಡಿಪೆಂಡ್ ಆಗಿ ಅದ್ರ ಮೇಲೆ ಇರಲಿಲ್ಲ. ನಿಮ್ಮಲ್ಲಿ ನಮ್ಮ ತಂದೆಯವರು ಕೃಷಿ ಮಾಡ್ತಿದ್ರು, ನಾವು ಸುಮಾರು ನಾವು 1990 ಹಿಡ್ಕೊಂಡು ನಾವು ಕೃಷಿಕರೀ, ಆದ್ರೆ ನಡಬರ್ಕ ಒಂದು 15-18 ವರ್ಷ ಬಿಸ್ನೆಸ್ ಹತ್ರ ಹೊರಗಿದ್ದಾರೆ. ಇದು ಸಾಮಾನ್ಯ ಜ್ಞಾನ ಜನರಲ್ ಇತ್ರಿ, ಒಂದ್ ಲೆಕ್ಕಕ್ಕೆ ಸ್ಟಡಿ, ದ್ರಾಕ್ಷಿಗೆ ಯಾವ ರೋಗ ಯಾವ ಔಷಧ ಹೊಡಿಬೇಕು ಏನ್ ಮಾಡ್ಬೇಕು ಅದಷ್ಟು ಗೊತ್ತಿತ್ರಿ. ಆಮೇಲೆ ಇನ್ನೊಂದಿಷ್ಟು ಆಪ್ತ ವಲಯದಾಗ ಹೇಳ್ತಿದ್ರಿ, ಇಂಗ್ಲಿಷ್ ಮೆಡಿಸಿನ್ ಹಾಕಿ ಹಾಕಿ ನಾಳೆ ಮಕ್ಕಳಿಗೆ ಮುಂದಿನ ಪೀಳಿಗೆ ಭೂಮಿ ನೀವು ಉಳ್ಸಂಗಿಲ್ಪ ಅನ್ನೋದನ್ನು ಚರ್ಚೆನೂ ಇತ್ರಿ. ಆಮೇಲೆ ಲಾಸ್ಟ್ ಟೈಮ್ ಕೊಲ್ಲಾಪುರ ಕನೇರಿ ಮಠದಾಗ ಒಂದು ಕೃಷಿ ಮೇಳ ಮಾಡೋದು ದೊಡ್ಡ ಪ್ರಮಾಣದಾಗ. ಆಮೇಲೆ ಅನ್ನತ್ಲ ಅಲ್ಲಿ ನಾವು ಅವಾಗ ಹೋಗಿದ್ದೀವಿ ಕೃಷಿ ಮೇಳ, ನಾವು ಬಿಸ್ನೆಸ್ ಲೈನ್ದಾಗೆ ಇದೀವಿ ಅವಾಗ, ನಾವು ಅದ ಅಗ್ರಿಕಲ್ಚರ್ ಗಿನ್ನ ಕಾಲ್ ಹಿಡಿದ್ರಾಗ ಇದೀವಿ, ಇಟ್ಟಿದ್ದಿಲ್ರಿ. ಆಮೇಲೆ ಅನ್ನತ್ಲ ಅಲ್ಲಿ ಹೋಗಿ ಬಂದಾಗ ಅಲ್ಲಿ ನಮ್ಗೆ ಒಳ್ಳೆ ಅಲ್ಲಿ ಅವ್ರದ್ದು ಮಾರ್ಗದರ್ಶನ, ಆಮೇಲೆ ಇವರು ಸರ್ ಹೇಳುದಕ್ಕ ನಮ್ಗೆ ಅದು ಬಹಳ ಇದು ಅನಿಸ್ತದೆ, ನಮ್ಗೆ ಪ್ರೇರಣೆ ಆಯ್ತ್ರಿ. ಆಮೇಲೆ ನಮ್ಗೆ ಇನ್ನೊಂದ್ ಏನಿಸ್ತದೆ ಅಂದ್ರೆ, ನಮ್ಗೂ ಗೊತ್ತಿತ್ರಿ ಈಗೆಲ್ಲ ಔಷಧ ಬಂದ ಜೋಳಕ್ಕ ಗೋಧಿಗೆ ತೊಗರಿಗೆ ರೀ, ನಾವು 90 ನಾವು ಸಣ್ಣದ ನಮ್ಮ ತಂದೆಯವರು ಯಾವ್ದು ಜೋಳ ಗೋಧಿ ತೊಗರಿ ಯಾವ್ದು ಔಷಧ ಬಳಸಿಲ್ಲ, ಬಳಸಿಲ್ಲ, ಈಗ ಬಂದೈತಿ. ಈ ವಿಷಯವಾಗಿ ನಾವು ಗಿರೀಶ್ ಬದ್ರಗೊಂಡ ಸರ್ ಜೊತೆ ಬಹಳಷ್ಟು ಚರ್ಚೆ ಮಾಡಿವ್ರಿ. ನಾವು ಮೊದಲು ಹುಡ್ತಾ ಇರ್ಲಿಲ್ಲ, ಈಗ ಹೆಂಗ ರೋಗ ಹುಟ್ಲಾಕತ್ತು ಏನು, ಅನ್ನತ್ಲ ಅವ್ರಂದ್ರು ಬೀಜ ತಯಾರಿಕೆ ಒಳಗೆ ಇರ್ಬೋದೇನೋ ಅಂತ ಅವ್ರಂದ್ರು. ಏನೋ ಒಟ್ಟು ಗೊತ್ತಿಲ್ಲ, ಜನ ಹೆಂಗ ಹೊಂಟದ ಹಂಗ ಹೋಗುದು. ಆಮೇಲೆ ಅನ್ನತ್ಲ ಇವರು ಜೀವಾಮೃತ ಕೊಟ್ರಿ, ಅದರಿಂದ ನಾವು ಬೆಳಿಗ್ ಬಿಡುದ್ರಿ. ಹಿಂಗಾಗಿ ನಮ್ಗೆ ಆಲ್ಮೋಸ್ಟ್ ನಾವು ಔಷಧ ಅಂಗಡಿ ಕಡೆ ಮಕ್ಕ ಕಡಿ ಮಾಡಿವ್ರಿ. ಈಗ ದ್ರಾಕ್ಷಿ ಒಳಗೆ ನೀವು ಹೇಳದ್ರಿ, ಲದ್ದಿ ಹುಳದ ಸಮಸ್ಯೆ ಇತ್ತು, ಅದಕ್ಕೆ ಬಳಸದಿವಿ, ಮತ್ತೆ ಅದು ಕಡಿಮೆ ಆಯ್ತು ಅನ್ನುವಂತ ಮಾತು, ಮತ್ತೆ ಮುಂದೆ ಹುಳಾನು ಬರಲಿಲ್ಲ ಅಂತ ಹೇಳಿ. ದ್ರಾಕ್ಷಿ ಬೆಳೆ ಒಳಗೆ ಮತ್ತೆ ಯಾವ್ಯಾವ್ದಕ್ಕೆ ನೀವು ಬಳಸರಿ? ಈಗ ಹಣ್ಣಿನ ಒಂದು ಸೈಜ್ ಏನಿರ್ತದೆ, ಗೊಂಚಲಿನ ಸೈಜ್, ಅದು ಹೆಚ್ಚಾಗುವುದಕ್ಕೆ ಅದಕ್ಕೆ ಏನಾದ್ರೂ ಔಷಧ ಬಳಸರಿ? ಅದ ಹೇಳಿದ್ನಲ್ರಿ, ಬಳಸಿದಂತೆ ಲಾಸ್ಟ್ ಟೈಮ್ ರೀ. ಈಗ ಅದ ಕಾಯಿ ಗಾತ್ರ ಬೆಳಿಲಕ ಮತ್ತು ದ್ರಾಕ್ಷಿ ಕಾಯಿ ಒಳಗೆ ಪಲ್ಪ್ ಬರಾಕ್ರಿ, ಮಣುಕಿನ ಇಳುವರಿಗೆ ರೀ, ಆಮೇಲೆ ಹಣ್ಣಿಗೆ ಸಿಹಿ ಬರಾಕ್ರಿ, ಅದನ್ನು ಬಳಸಿವ್ರಿ. ಅದು ರಿಸಲ್ಟ್ ಬಳಸೋದಂದ್ರೆ ಹೆಂಗ್ ಪದ್ಧತಿ ಏನು ಅವ್ರ ಪದ್ಧತಿ ಅಂದ್ರೆ ನಮ್ದು ಹೆಂಗಿರತ್ರಿ, ಅಕ್ಟೋಬರ್ ಕಟಿಂಗ್ ಆದ 110 ದಿವಸ ಇಟ್ಕೊಂಡ್ರಿ, 125 ದಿವಸ ಒಳಗಾಗಿ, ಅವಾಗ ಅವರು ಇವ್ರ ಔಷಧಿ ಬಿಡುತ್ತಾರೆ. ಅವರು ಒಂದ್ ಎಕರೆಗೆ ಇಂತಿಷ್ಟು ಪ್ರಮಾಣ ಬಿಡೋದು ಹೇಳ್ತಾರೆ. ಅದನ್ನ ನಾವು ಏನ್ ಉಳಿದ ಹೆಂಗ್ ನಾವು ಡ್ರಿಪ್ ನಾಗ ಒತ್ತಿಸ್ತೀವಲ್ರಿ, ಅದನ್ನ ಒಂದು ಕೊಡೋ 1 ಲೀಟರ್ ನೀರನ್ನ ಅದ 200 ಲೀಟರ್ ನೀರ್ ಮಾಡಿ ಒಂದ್ ಅರ್ಧ ಗಂಟೆ ಹನಿ ನೀರ ಮುಖಾಂತರ ನಾವು ಕೊಟ್ಬಿಡ್ತೀವಿ. ನೀರಾವರಿ ಮುಖಾಂತರ ಡ್ರಿಪ್ ನಾಗ ಬಿಟ್ಬಿಡ್ತೀವಿ. ಇಂಥ ಒಂದು ಔಷಧ ಏನು ಬಳಸಿದ್ರೆ ನೀವು ಒಟ್ಟಾರೆಯಾಗಿ ಈ ದ್ರಾಕ್ಷಿ ಬೆಳೆಯ ಆರೋಗ್ಯ ಹೆಂಗ ಅನಿಸ್ತಾ ಇತ್ತು? ದ್ರಾಕ್ಷಿ ಗಿಡದ ಆರೋಗ್ಯ ಬಹಳ ಚಲೋ ಐತ್ರಿ, ಗಿಡ ಬಹಳ ಹೆಲ್ದಿ ಅದಾವ್ರಿ. ಈಗ ಅವೆಲ್ಲ ಮೊದಲು ಹೆಂಗಾಗಿದ್ವು, ಒಂದ್ ನಮನಿ ಬಹಳ ತ್ರಾಸ್ನಾಗ ಇರ್ತಾವಲ್ರಿ ಈ ಕಟ್ನಾಗ ಹಂಗಿದ್ದೂರಿ. ಆಮೇಲೆ ಅವು ಒಮ್ಮೆ ಏನಾಗೋದ್ರಿ, ಅವು ಇನ್ನು ಉಳಿದ ಕೀಟನಾಶಕ ನಾವು ಫರ್ಟಿಲೈಸರ್ ಏನ್ ಬಿಡ್ತೀವಲ್ರಿ, ಅದು ಒಮ್ಮೆ ಗಿಡ ಒಂದ್ ಕೆಟ್ಟ ಕೈ ಮಾಡದೈತ್ರಿ. ಆಮೇಲೆ ನಮ್ಗೆ ಗಿಡಕ್ಕೆ ಶುಗರ್ ಬೇಕಂದಾಗ ಮತ್ತ ನಾವು ಬೆಲ್ಲ ಒತ್ಸುದು, ಗಿಡ ಸಿಹಿ ಮಾಡುದು, ಹಿಂಗಾಗಿ ಗಿಡ ಹೈರಾಣ ಆಕದ್ರಿ. ಇವ್ರೇನ್ ಔಷಧ ಕೊಡ್ತಾರಲ್ರಿ ಹೋಮಿಯೋಪತಿದ ಭದ್ರಗುಣ ಸರ್, ಈ ಔಷಧದಿಂದ ನಮ್ಗೆ ಏನಾಗೈತ್ರಿ, ಗಿಡ ಒಂದ್ ಲೆವೆಲ್ ಮೇಂಟೈನ್ ಮಾಡ್ತದ್ರಿ. ಅಂದ್ರೆ ಅದಕ್ಕೆ ಒಂದ್ ಲೆವೆಲ್ ಒಟ್ಟ ತ್ರಾಸಿಲ್ಲ ಅದ ಗಿಡಕ್ಕೆ, ತನ್ನ ಪಡಿತ ಏನ್ ಕೆಲಸ ಮಾಡಬೇಕು ಯಥಾ ಪ್ರಕಾರ ಮಾಡ್ತದ. ಹಿಂಗಾಗಿ ಗಿಡದ ಬೆಳವಣಿಗೆನು ಚಲೋ ಅದಾವ. ಸಕ್ಕರೆ ಅಂಶ ಹೆಚ್ಚಾಗಬೇಕು ಅಂತ ಕೂಡ ಆ ಔಷಧಿ ನಿಮ್ಗೆ ಸಹಾಯಕವಂತೀರಿ. ರುಚಿ ಆಗ್ಬೇಕು ಕಾಯಿ ಹಣ್ಣು ರುಚಿ ಆಗ್ಬೇಕು ಅಂತ ಹೇಳಿ, ಅದು ಕೂಡ ಇಂಪ್ರೂವ್ ಆಗಿದ್ದು ನಿಮಗೆ ಗೊತ್ತಾಗ್ಯದ? ಆಗ್ಯದ್ರಿ, ಬದಲಾವಣೆ ಆಗ್ಯದ ನಮ್ದು. ಯಾಕಂದ್ರೆ ಈಗ ಹೆಂಗಾಗ್ರಿ, ಈಗ ನಾವ್ ಇನ್ನೊಬ್ರು ದ್ರಾಕ್ಷಿ ತೋಟದ ಹೋಗಿರ್ತೀವಿ, ಹಣ್ಣು ತಿಂತೀವಿ, ಅದು ಟೇಸ್ಟ್ ಗೊತ್ತಾಕದ್ರಿ. ನಮ್ಮಲ್ಲಿ ಬಂದ್ ತಿಂದು ನೋಡ್ತೀವಿ, ಅದು ಟೇಸ್ಟ್ ಗೊತ್ತಾಕದ್ರಿ. ಆಮೇಲೆ ನಾವ್ ಇನ್ಯಾರು ಆತ್ಮೀಯ ಬಂದಿರ್ತಾರ, ಅವ್ರಿಗೆ ದ್ರಾಕ್ಷಿಯನ್ನು ಕೊಟ್ಟಿರ್ತೀವಿ ತಿನ್ನಿರ್ತೀನಿ, ಅವಾಗ ಅವ್ರು ತಿಂದು ಹೇಳ್ತಾರ್ರಿ, ಏ ಮಣ್ಣ ಇವ್ರ ತೋಟಕ್ಕೆ ಹೋಗಿದ್ದೀವಪ್ಪ, ದ್ರಾಕ್ಷಿ ಅದು ಅಷ್ಟೇನ ಸ್ವೀಟ್ ಇರಲಿಲ್ಲ ನಿನ್ ಸ್ವೀಟ್. ನಾವ್ ಹೇಳಿದೀವಿ, ನಾವು ಇಂಗ್ಲಿಷ್ ಮೆಡಿಸಿನ್ ಜೊತೆ ನಾವು ಹೋಮಿಯೋ ಔಷಧಿ ಮತ್ತು ಹೋಮಿಯೋ ಫರ್ಟಿಲೈಸರ್ನು ಇದ್ರ ಜೊತೆ ಅಳವಡಿಸಿಕೊಂಡಿವಿ. ಅದರಿಂದ ನಮ್ಗ ಸಲಹೆ ಸಿಕ್ಕದ, ಅದರಿಂದ ಸಹಾಯ ಆಗ್ಯದ. ಹಿಂಗ ನಮ್ಮೊಬ್ಬರು ಆತ್ಮೀಯ ಸ್ನೇಹಿತರು ಗಿರೀಶ್ ಭದ್ರಗೊಂಡ್ ಅಂತೇಳಿ ಈ ಲೈನ್ದಾಗ ಅದಾರ, ಅವರಿಂದ ನಾವು ಸಲಹೆ ತಗೋತೀವಿ ಅಂತೇಳಿ ನಾವು ಇನ್ನೊಬ್ಬರಿಗೂ ಸಲಹೆ ಕೊಟ್ಟಿವ್ರಿ ಎಲ್ಲ ಸ್ನೇಹಿತರಿಗೂ. ಒಟ್ಟಾರೆಯಾಗಿ ಈಗ ಏನು ನಿಮ್ಮ ಏನು 2 ಎಕರೆ ದ್ರಾಕ್ಷಿ ಇತ್ತಲ್ಲ, ದ್ರಾಕ್ಷಿ ಬೆಳೆ ನಿಮ್ಮದಕ್ಕ, ಆಮೇಲೆ ಮಗ್ಗಲು ದ್ರಾಕ್ಷಿ ಬೆಳೆಗಾರರು ಇದ್ದೇ ಇರ್ತಾರೆ, ಅವ್ರ ಬೆಳೆ ನೋಡಿದಾಗ ನಿಮ್ಮ ಬೆಳೆ ನೋಡಿದಾಗ ಏನೇನು ವ್ಯತ್ಯಾಸಗಳು ಕಾಣಿಸ್ತಾ ಇದ್ವು? ಇದು ನಮ್ಮ ಲದ್ದಿ ಹುಳದ ರೋಗ ನಿರೋಧಕ ರೀ, ಅವರಲ್ಲಿ ಕಾಡತಜ್ಜಿ ನಮ್ಮಲ್ಲಿ ಕಾಡಂಗಿಲ್ಲ, ಬರೋಬ್ರಿ, ಅದು ಒಂದು ಬದಲಾವಣೆ ನಮ್ಗೆ ಸಿಕ್ತರಿ. ಆಮೇಲೆ ಎರಡನೇದಾಗ ಏನಂತಲ್ರಿ, ಹಣ್ಣ ಶುಗರ್ ಏನೈತಲ್ರಿ, ಸಿಹಿ ಅಂಶ, ಅದು ಮಸೀಲ ಚೆಕ್ ಮಾಡಿದಾಗ ಅವ್ರದ್ದು ನಮ್ಮದಕ್ಕೂ ಲೆಕ್ಕ ಹಾಕಿದ್ರೆ ಅವರು ಅದೇ ಔಷಧ ಬಿಟ್ಟರೆ ನಾವು ಅದೇ ಔಷಧ ಹೊಡೆದಿವಿ, ನಾವೆಲ್ಲ ಹಾಕಿವಿ ರೀ, ನಾವು ಇವ್ರದನ್ನು ಪ್ರಯೋಗ ಮಾಡಿದಕ್ಕೆ ಸಿಹಿ ಅಂಶ ಹೆಚ್ಚಾಗಿದೆ ನಮ್ಗೆ. ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಅದು ಏನಾದ್ರೂ ನೀವು ನೋಡಿರಿ? ಒಂದು 2-3% ಅಡ್ಡಿಲ್ಲ, ಬಹಳಷ್ಟು ವ್ಯತ್ಯಾಸಗಳ ಆದಂಗೆ ಅದು ಹೆಚ್ಚು ಕಡಿಮೆ. ಬಿಸಿಲು ಮೋತಿಗೆ ಹಣ್ಣಿದ್ದ ಸ್ವಲ್ಪ ಜಾಸ್ತಿ ಅನ್ಸ್ತೈತ್ರಿ, ಎಂತ ಒಳಗಿನ ತಪ್ಪಲ್ದಾಗಿನ ಹಣ್ಣಿದ್ರು ಸಹಿತ ಒಂದು 2-3% 4%. ಈಗ ಸ್ಟ್ರೈಕಿಂಗ್ ಅಂತಂದ್ರೆ ಈಗ ಬೆಳೆ ನೋಡಿದ ಕೂಡ್ಲೆ ಹೌದಪ್ಪ ಈ ಹೋಮಿಯೋ ಔಷಧ ಹಾಕಿನ ಬೆಳೆದಾರೆ ಅನ್ನುವಂತದ್ದು ಏನಾದ್ರೂ ಹಿಂಗ್ ನೋಡಿದ ಕೂಡ್ಲೆ ಗೊತ್ತಾಗ್ತದ? ನೋಡೋದಕ್ಕೆ ಗೊತ್ತಾಗೋದಿಲ್ರಿ. ಈಗ ಏನ್ ರೈತರು ಇದಾರಲ್ರಿ, ಈಗ ಇನ್ನೊಬ್ಬ ರೈತ ಅವನ ಹೊಲದಾಗ ದ್ರಾಕ್ಷಿ ಇರ್ತದ, ಅವ ನಾವು ಸೇಮ್ ಟೈಮ್ ಕಟಿಂಗ್ ಮಾಡಿರ್ತೀವ್ರಿ, ತನ್ನ ಹೊಲದಾನ ಹಣ್ಣು ತಿಂದ ನಮ್ಮ ಹೊಲದಾಗಿನ ಹಣ್ಣು ತಿಂದಾಗ ಗೊತ್ತಾಗ್ತದ್ರಿ. ಆದ್ರೆ ಓವರ್ಆಲ್ ಈಗ ದ್ರಾಕ್ಷಿ ಬೆಳೆಯ ಏನ್ ಆರೋಗ್ಯ ಇರ್ತದಲ್ಲ, ಅದು ಎಲಿ ಬಣ್ಣ ಇರಬಹುದು ಅಥವಾ ದೇಟಿನ ಒಂದು ಆರೋಗ್ಯ ಇರಬಹುದು, ಗೊಂಚಲುಗಳ ಸೈಜ್ ಇರಬಹುದು, ಇವು ಎಲ್ಲ ನೋಡಿದ್ರೆ ಒಟ್ಟಾರೆಯಾಗಿ ಆರೋಗ್ಯ ಸುಧಾರಣೆ ಆಗುತ್ತೆ. ಸುಧಾರಣೆ ಅನ್ಸದಲ್ರಿ, ಗಿಡ ನೋಡಿದ್ರೆ ಒಂದ್ ಸ್ವಲ್ಪ ಹೆಲ್ದಿ ಗಿಡ ಅನ್ಸದಲ್ಲ. ಈಗ ಗುಡದಾಗಿನ ಗಿಡ ಹಚ್ಚಿದಕ್ಕ ಒಂದ್ ತೆಗಿನಾಗ ಮಣ್ಣು ಪರಿಸಿದ ಕಲ್ಲಾಗ ಹಚ್ಚಿದ ಗಿಡಕ್ಕೆ ಅದಕ್ಕೆ ಹೆಂಗ್ ಬದಲಾವಣೆ ಅನಿಸ್ತದೆ, ಹಂಗ ಒಂದ್ ಸ್ವಲ್ಪ ಬದಲಾವಣೆ ಅನಿಸ್ತದ. ಅಡ್ಡಿಲ್ಲ ಅಂದ್ರೆ ಈಗ ದ್ರಾಕ್ಷಿ ಒಳಗಾಯ್ತು, ನಿಂಬೆ ಒಳಗಂತೂ ನಿಮ್ಗೆ ಅಗದಿ ಆಗಿಂದಾಗ ರಿಸಲ್ಟ್ ಗೊತ್ತಾಗಿದೆ ಸಿಕ್ಕ ಸರ್. ಆಮೇಲೆ ತೆಂಗಿನ ಗಿಡದಾಗ ರಿಸಲ್ಟ್ ಸಿಕ್ಕ, ತೆಂಗಿನ ಗಿಡದೊಳಗೆ ರಿಸಲ್ಟ್ ಸಿಕ್ಕಿದೆ. ಆಮೇಲೆ ಹೋದ ವರ್ಷ ರೀ ಅದು ಮಾವಿನ ಗಿಡದ ಸಣ್ಣ ಸಣ್ಣ ಹೂವಾಗಿ ಉದುರ್ಲಾಕತ್ತಿದ್ವಿ, ಸಣ್ಣ ಸಣ್ಣ ಕಾಯಿ ಇದ್ದಾಗ ನಾವು ಬೀಳಾಕತ್ತಿದ್ವಿ, ಇವು ಕಾಯಿ ಬೀಳಾಕತ್ತವ್ರಿ ಸರ್ ಅಂದಾಗ ಅದಕ್ಕೂ ಒಂದ್ ಔಷಧ ಕೊಟ್ಟಿದ್ರು, ಅದು ಸ್ಟಾಪ್ ಆಗಿದಾರ. ಒಂದ್ಸಲ ಪ್ರಯೋಗ ಮಾಡೇನ್ರಿ, ಸಣ್ಣ ಸಣ್ಣದ ಅಡಿಕೆ ಸೈಜ್ ಕಾಯಿ ಆಗಿದ್ವಿ, ಅಷ್ಟಾದಾಗ ಅಂದ್ರೆ ಕಾಯಿ ಉಳ್ಳಾಕತ್ತವ್ರಿ, ಅವು ಯಾಕೆ ಉದುರ್ಲಾಗತ್ತೋ ನಮ್ಗೆ ಗೊತ್ತಾಲಿಲ್ರಿ. ಏನ್ ಕೆಲವೊಬ್ರು ಅಂದ್ರೆ ಮೇಡ ಅಲ್ಲಿ ಇದಕ್ಕೆ ಫರ್ಟಿಲೈಸರ್ಗೆ ಹೋಗಿ ಔಷಧ ಕೊಡ್ತಾರೆ ಅಂತ ಹೊಡಿ ಇತ್ತಂದ್ರಿ, ನಾವು 3-4 ಜನರು ಹಿಂಗ ಆಲದ ಹ್ಯಾಂಗ್ ಮಾಡೋದು ಹೆಂಗ್ ಮಾಡೋದು ಇವ್ರಿಗೂ ಕೇಳಿದಾಗ ಇವ್ರಂದ್ರೆ ನಮ್ದೊಂದು ಹೋಮಿಯೋಪತಿ ಔಷಧ ಕೊಡ್ತೀನಿ, ಒಯ್ದು ಒಂದು 100 ಲೀಟರ್ ನೀರ್ ಮಾಡಿ ಔಷಧ ಹೊಡೀರಿ ಅಂತಂದ್ರೆ ಅದನ್ನ ನಾವು ಸಿಂಪರಣೆ ಮಾಡಿದಾಗ ನಮಗದು ಮಾವಿನ ಹಣ್ಣ ಉದುರದು ಸ್ಟಾಪ್ ಆದ್ರಿ. ಅಡಿಕೆ ಸೈಜ್ ಕಾಯಿ ಇದ್ದಾಗನ ಅದು ಹಣ್ಣಾದಂಗಾಗಿ ಹಳದಿ ಬಣ್ಣಕ್ಕೆ ಬಂದು ಉದುರಿ ಬಿಡ್ತಿದ್ರು. ಅದು ಉದುರಿದ್ರು ನಿಂತಿರು ಒಂದ್ಸಲ. ಈ ಸಲ ಏನಂಗೆ ಆಗಿಲ್ಲ, ನಾವು ಔಷಧ ಕೇಳಿಲ್ಲ ಅಂತೀರಿ. ಹೋದ ಸಲ ಆಗಿತ್ತ ಕೇಳಿವಿ, ಅದು ನಮ್ಗೆ ರಿಸಲ್ಟ್ ಸಿಕ್ಕದ. ಒಂದ್ಸಲ ಏನು ಸ್ಪ್ರೇ ಮಾಡಿದ್ರಿ, ಅದ್ರ ನಂತರ ಸಮಸ್ಯೆ ಬಂದಿಲ್ಲ ಸಮಸ್ಯೆ ಬಂದಿಲ್ಲರಿ. ಆಮೇಲೆ ನಮ್ಗೆ ಇನ್ನುಳಿದ್ನೋ ಬೆಳೆಗೂ ಅವ್ರು ಹೇಳ್ಯಾರಿ, ನೀವು ಯಾವ್ದು ಬೆಳೆ ಮಾಡ್ತೀರಿ ನಾವು ಸಲಹೆ ಮಾಡ್ತೀವಿ, ನೀವು ಪೇರು ಗಿಡ ಮಾಡ್ತಿದ್ರೆ ಮಾಡ್ರಿ, ಚಿಕ್ಕು ಮಾಡ್ರಿ, ಯಾವ್ದು ಬೇಕಾದ್ ಮಾಡಿ ಸಲಹೆ ಕೊಡ್ತೀವಿ ಅಂತ ಹೇಳಿ. ನಮ್ಮಲ್ಲಿ ಇರೋದ್ ಬೆಳೆಗೆ ನಾವು ಭದ್ರಗೊಂಡ್ ಸರ್ ಫೋನ್ ಹಚ್ಚಿ ನಾವು ಸಲಹೆ ತಗೊಂಡು ಆ ಸಮಸ್ಯೆನ ಬಗೆಹರಿಸ್ಕೊಂಡಿದ್ದೀವಿ ಸರ್. ಈಗ ದ್ರಾಕ್ಷಿ ಅಂತಂದ್ರೆ ಬಹಳ ಖರ್ಚಿನ ಒಂದು ಬೆಳೆ. ನೀವೇ ಹೇಳಿದ್ರಿ ಒಂದು ಗಿಡ ಅಂತಂದ್ರೆ 10,000 ರೂಪಾಯಿ ಬೆಲೆ ಬಾಳುವಂತದ್ದು. ಅದ್ರ ಜೊತೆಗೆ ನಾವು ರಾಸಾಯನಿಕ ಗೊಬ್ಬರ ಬಳಸ್ತೀವಿ, ಆಮೇಲೆ ಹಾರ್ಮೋನ್ಗಳನ್ನು ಬಳಸ್ತೀವಿ, ಜಿಬರ್ಲಿಕ್ ಆಸಿಡ್ ಇರ್ಬೋದು, ಮತ್ತೆ ಬೇರೆ ಬೇರೆ ಔಷಧಗಳನ್ನು ಬಳಸ್ತೀವಿ. ಹಿಂಗಾಗಿ ಖರ್ಚು ಹೆಚ್ಚಾಗ್ತದೆ. ಅದ್ರ ಜೊತೆಗೆ ರೋಗ ಬಂತು, ಹುಳ ಬಂತು, ಇದ್ರದ್ದು ಸ್ಪ್ರೇ, ಮತ್ತದು ಕಾಸ್ಟ್ಲಿ ಆಗ್ತದೆ. ಇಂಥ ಸಂದರ್ಭದೊಳಗೆ ಈಗ ಏನ್ ನೀವು ಹೋಮಿಯೋ ಔಷಧಿ ಉಪಯೋಗ ಮಾಡಿದ್ರಿ, ಅದರ ಖರ್ಚು ಎಷ್ಟಾಗಿರ್ಬೋದು ಅಂತ ನೀವು ಹೇಳ್ಬೋದಾ? ಬಹಳ ರೀಸನೇಬಲ್ ಖರ್ಚಾಗಿದೆ. ನಾವು ಲದ್ದಿ ಹುಳದ ಔಷಧ ನಾವು ಫರ್ಟಿಲೈಸರ್ ಲೈನ್ ದಾಗ ಹೋದ್ರಿ, ಅದು ಒಂದ್ ಎಕರೆಗೆ 1.5 ಲೀಟರ್ದಿಂದ 2 ಲೀಟರ್ ಬಿಡುತ್ತಾರೆ ಅವರು. ಅದು ಒಂದ್ ಲೀಟರ್ಗೆ 1650 ರೂಪಾಯಿ ರೇಟ್ ಐತ್ರಿ ಅದು ಫರ್ಟಿಲೈಸರ್ ದಾಗ್ರಿ. ಒಟ್ ಒಂದ್ ವರ್ಷಕ್ಕೆ 3 ಲೀಟರ್ ಬಿಡುತ್ತಾರೆ ಅವರು. 3 ಲೀಟರ್ ಅಂದ್ರೆ 16,48,000 ರೂಪಾಯಿ ನಿಯರ್ ಆಗತ್ತಾರೆ. ಇವ್ರದ್ದು ಒಂದ್ ಲೀಟರ್ಗೆ 350 ರೂಪಾಯಿ ತಗೊಂಡ್ರಿ ಬರೀ ಅವ್ರು. 350 ರೂಪಾಯಿ ರೀ ಇವ್ರ ಬಳಿ. ನಾನು 1,000 ರೂಪಾಯಿ ಕೊಟ್ಟು 3 ಲೀಟರ್ ಒಯ್ದೀನಿ ರೀ. ಅದರಲ್ಲಿ 50 ರೂಪಾಯಿ ಕಡಿಮೆ ತಗೊಂಡಾರ. 1,000 ರೂಪಾಯಿದಾಗ 3 ಲೀಟರ್ ಒಯ್ದೀನಿ, ನನಗೆ ಅದು ರಿಸಲ್ಟ್ ಒಳ್ಳೇದು ಬಂದ. ಕೇವಲ ಒಂದ್ ನಾಲ್ಕನೇ ಒಂದು ಭಾಗ ನಿಮಗೆ. ಹೌದ್ರಿ, ಒಂದ್ ನಾಲ್ಕಾಂಶ ಬರೀ 20% ಇವ್ರದ್ರಿ. ಫರ್ಟಿಲೈಸರ್ ದಾಗ ಆಗೋದು 20% ನಮ್ಗೆ ಉಳಿತಾಯ ಆಗಿದೆ. ಉಳಿತಾಯ ಆಗಿದೆ. ಅದ್ರ ಜೊತೆಗೆ ವಿಷಮುಕ್ತವಾದಂತಹ ಒಂದು ಯಾವುದೇ ಔಷಧ ನೀವು ಉಪಯೋಗ ಮಾಡಿಲ್ಲ ಅಂತೀರಿ ದ್ರಾಕ್ಷಿಗೆ? ಬೇರೆ ಔಷಧಗಳನ್ನು ಉಪಯೋಗ ಮಾಡಿವ್ರಿ ಅಂದ್ರೆ ಈ ರೋಗಕ್ಕೆ ಇವ್ರದ ಔಷಧ ಇಷ್ಟು ಉಪಯೋಗ ಮಾಡೇನ್ರಿ. ಏನ್ ಉಳಿದ ರೋಗಕ್ಕೂ ಅವ್ರು ಹೇಳಾರಿ ತಪ್ಪಲು ದೊಡ್ಡದಕ್ಕಾಗೋದಕ್ಕದು ಅವೆಲ್ಲ ನಾವಿನ್ನೂ ಬಳಸಿಲ್ಲ ಬಳಸಬೇಕಂತ ಇಚ್ಛಾ ಒಳಗದೀವ್ರಿ. ಅದೇ ಈಗ ಏನು ನೀವು ಪ್ರಯೋಗ ಮಾಡಿದ್ರಿ, ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಬಂದದ, ಒಳ್ಳೆ ರಿಸಲ್ಟ್ ಬಂದದ, ಇದನ್ನೇ ನೀವು ವಿಸ್ತರಣೆ ಮಾಡಿ ಯಾವ್ಯಾವ ರೋಗಕ್ಕೆ ಅವರು ತಯಾರು ಮಾಡಿ ನಂತರ ನಾವು ಅದನ್ನ ಹೋಗಿ ಪ್ರಯೋಗ ಮಾಡತೀವ್ರಿ. ಯಾಕಂದ್ರೆ ಇವ್ರು ಮಾಡಿರೋದು ನಮ್ಗೆ ರಿಸಲ್ಟ್ ಸಿಕ್ಕದ, ಮುಂದೂ ಸಿಗತ್ತೆ ಒಂದು ಭರೋಸಾ ಇದೆ. ಈಗ ಇದು ಒಂದೇ ಬೆಳೆ ಅಲ್ಲ, ಎಲ್ಲಾ ಬೆಳೆಗಳಲ್ಲಿ ಸಹಿತ ನಾವು ಮಾಡಬಹುದು ಅನ್ನೋ ಒಂದು ಭರವಸೆ ಬಂದದ. ರಾಮಕೃಷ್ಣ ಅವರೇ, ಈಗ ಬಹಳ ಒಳ್ಳೆ ಪ್ರಯೋಗದೊಳಗೆ ತಾವು ತೊಡಗಿಸಿಕೊಂಡಿದ್ದೀರಿ, ನೇರವಾಗಿ ಹೋಮಿಯೋ ಕೃಷಿ ಮಾಡ್ತಾ ಇದ್ದೀರಿ, ಅದರ ಲಾಭ ಕೂಡ ನೀವು ಆಗ್ಯದ ಅಂತ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ಯಾರಾದರೂ ನಿಮ್ ಜೊತೆಗೆ ಮಾತಾಡಬೇಕು ಅಂದ್ರೆ ನಿಮ್ ನಂಬರ್ ಕೊಡ್ತೀರಿ? ಕೊಡ್ತೀನಿ ಸರ್, ಕೊಡ್ತೀನಿ. 9742857733. ಆತ್ಮೀಯರೇ, ರಾಮಕೃಷ್ಣ ಗಾಯಕವಾಡ ಅವರು ಹೇಳಿದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9782857773. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರು ಯಾವ ರೀತಿ ದ್ರಾಕ್ಷಿ ಒಳಗಾಗ್ಲಿ ಅಥವಾ ಲಿಂಬೆ ಒಳಗಾಗ್ಲಿ ತೆಂಗಿನೊಳಗಾಗ್ಲಿ ಯಾವ ರೀತಿ ರಿಸಲ್ಟ್ ಗಳನ್ನ ಪಡ್ಕೊಂಡಿದ್ದಾರೆ, ಅವರಿಗೆ ಯಾವ ರೀತಿ ಅನುಕೂಲ ಆಗಿದೆ ಈ ಹೋಮಿಯೋ ಔಷಧ ಬಳಸುವುದರಿಂದ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅನುಭವವನ್ನ ಅವರಿಂದ ಪಡ್ಕೊಳ್ಬಹುದು. ಒಳ್ಳೇದು ರಾಮಕೃಷ್ಣ ಗಾಯಕವಾಡ ಅವರೇ, ಬಹಳ ಖುಷಿ ಆಯ್ತು ನೀವು ಈ ಪ್ರಯೋಗದೊಳಗೆ ತೊಡಗಿಸಿಕೊಂಡಿದ್ದು. ಯಾಕಂತಂದ್ರೆ ಯಾವುದೇ ಒಂದು ಹೊಸ ವಿಷಯ ಹೇಳಬೇಕಾಯ್ತಪ್ಪ ಅಂತಂದ್ರೆ ಅದನ್ನ ನಾವು ಮೊದಲು ಅನುಭವಿಸಬೇಕಾಗ್ತದೆ, ಅದರ ನಂತರ ಆ ಅನುಭವವನ್ನ ಬೇರೆಯವರಿಗೆ ಹೇಳಿದ್ರೆ ಅದರೊಳಗೆ ಒಂದು ಅರ್ಥ ಇರ್ತದೆ. ಹೌದು ಸರ್. ಹೌದು, ನಾವು ಮಾಡಿವ್ ನೋಡ್ರಿ, ನಿಮಗೂ ಆ ರೀತಿ ರಿಸಲ್ಟ್ ಬರಬಹುದು ಅಂತ. ಅದು ಪ್ರೇರಣೆ ಕೂಡ ಆಗ್ತದೆ ರೈತರಿಗೆ. ಈಗೇನು ನೀವು ಹೊಸ ವಿಷಯವನ್ನ ರೈತರಿಗೆ ಹೇಳಬೇಕು ಅನ್ನುವಂತ ಒಂದು ಅನುಭವ ತಗೊಂಡಿದ್ದೀರಿ, ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನು ವಿಸ್ತರಣೆ ಮಾಡುವಂತಹ ಒಂದು ವಿಚಾರ ಕೂಡ ತಮ್ಮಲ್ಲಿ ಅದ. ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಧನ್ಯವಾದಗಳು. ನಮ್ಮನ್ನ ಕರೆಸಿ ಇಲ್ಲಿ ಮಾತಾಡಿಸಿದಕ್ಕೆ ತಮಗೂ ತುಂಬಾ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ದ್ರಾಕ್ಷಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬಾಬಾನಗರ ಗ್ರಾಮದ ಯುವ ಕೃಷಿಕರಾದ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಆಲಿಸೋಣ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ ಅವರು ಇದ್ದಾರೆ. ಯಾವ ರೀತಿ ರಾಮಕೃಷ್ಣ ಗಾಯಕ್ವಾಡ್ ಅವರು ಪ್ರಯೋಗ ಮಾಡಿದ್ರು ದ್ರಾಕ್ಷಿ ಮೇಲೆ, ನೇರವಾಗಿ ಅವರು ನಿಮ್ಮ ಮೇಲಿನ ಭರವಸೆ ಅಂದ್ರೆ ಗಿರೀಶ್ ಅವರು ಏನು ಈ ಹೋಮಿಯೋ ಕೃಷಿ ಒಂದು ಅಳವಡಿಸಿಕೊಂಡ್ರೆ ಬಹಳ ಒಳ್ಳೇದಾಗ್ತದ ಅನ್ನುವಂತ ಒಂದು ವಿಚಾರಕ್ಕೆ ಅವರು ಸ್ಪಂದಿಸಿ ನೇರವಾಗಿ ಏನು ಕೃಷಿ ಶುರು ಮಾಡಿದ್ರು. ಅವರು ಶುರು ಮಾಡಿದ್ದೇ ಹೋಮಿಯೋ ಕೃಷಿಯಿಂದ ಶುರು ಮಾಡಿದಂತ ಒಂದು ವಿಚಾರದ ಇಲ್ಲಿ ಅವರು ಮಾಡಿದಂತಹ ಏನು ಈ ಪ್ರಯೋಗದ ಬಗ್ಗೆ ಆಗ್ಲಿ, ಬೇರೆ ಬೇರೆ ಬೆಳೆಗಳಲ್ಲಿ ಬಳಸಿದಂತಹ ಔಷಧಗಳ ಬಗ್ಗೆ ಆಗ್ಲಿ, ಆಮೇಲೆ ಇನ್ನೂ ಯಾವ್ಯಾವ ಹಂತದೊಳಗ ಈ ಔಷಧಗಳನ್ನು ಬಳಸಿ ಇನ್ನೂ ಹೆಚ್ಚಿನ ಒಂದು ಫಲಿತಾಂಶವನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ ಗಿರೀಶ್ ಅವರು? ಮೊದಲೇದಾಗಿ ರಾಮಕೃಷ್ಣ ಅವರು ನಮ್ಮ ಆಫೀಸ್ ಪಕ್ಕನೆ ಅವರು ಅಲ್ಲಿ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಕಂಟಿನ್ಯೂ ಬರೋದು ಹೋಗೋದು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ರೈತರು ಬರೋರು, ನಮ್ಮಲ್ಲಿ ರೈತರು ಬರಬೇಕಾದ್ರೆ ಸಮಸ್ಯೆಗಳನ್ನ ತಗೊಂಡ್ಬರೋರು. ನಾನು ರೈತರಿಗೆ ಒಂದು ಏನು ವಿನಂತಿ ಮಾಡ್ತೇನೆ, ನಮ್ಮಲ್ಲಿ ಬರಬೇಕಾದ್ರೆ ಸಮಸ್ಯೆಗಳನ್ನ ಪಟ್ಟಿ ತಗೊಂಡು ಬರಬೇಕು. ಅಂದ್ರೆ ಅದಕ್ಕೆ ನಮ್ಮ ಕೈಲಿ ಆದಷ್ಟು ಅದೇನು ಪರಿಹಾರ ಮಾಡ್ಲಿಕ್ಕೆ ಆಗ್ತದ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀವಿ. ಹಿಂಗಾಗಿ ರೈತರು ಬರ್ತಿರ್ತಾರ, ಆವಾಗ ಅವರು ರಾಮಕೃಷ್ಣ ಅವರು ಬರೋರು. ಹಿಂಗಾಗಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಅವರಿಗೆ ತಿಳಿಸ್ತಾ ಇರ್ತಿದ್ದೇವೆ ನಾವು. ಕೃಷಿಯೊಳಗೆ ಈ ತರ ಹಿಂಗ್ ಮಾಡಿದ್ರೆ ಅನುಕೂಲ ಆಗ್ತದೆ, ಭೂಮಿನ ಉಳಿಸ್ಕೋಬೇಕಾದ್ರೆ ನಾವು ವಿಷಮುಕ್ತ ಆಹಾರ ಬೆಳಿಬೇಕು, ಆಮೇಲೆ ಅದಕ್ಕೆ ಬೇಕಾದ ಪೂರಕವಾದಂತ ಈ ಹೋಮಿಯೋ ಮೆಡಿಸಿನ್ ಬಹಳ ಸಪೋರ್ಟ್ ಮಾಡ್ತ ಅಂತ ಹೇಳಿದಾಗ ಅವಾಗ ಅವರು ಸ್ವಲ್ಪ ಬಿಸ್ನೆಸ್ ಇಂದ ಕೃಷಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಒಂದ್ ರೀತಿ ಕಾನ್ಫಿಡೆಂಟ್, ಅವ್ರಿಗೆ ನಮ್ಮಲ್ಲಿ ರೈತರು ಬರ್ತಾರ, ಕೆಲವೊಂದು ಕಾರ್ಯಕ್ರಮಗಳು ಮಾಡಿದಾಗ ಮತ್ತ ರೈತರ ಭಾವನೆಗಳನ್ನ ಹಂಚ್ಕೋತಾರ ನಾವ್ ಹಿಂಗ್ ಮಾಡ್ತೇವೆ ಅಂತೇಳಿ. ಹಿಂಗಾಗಿ ಅವ್ರಿಗೆ ನಮ್ಮ ಮೇಲೆ ಪೂರ್ತಿ ಕಾನ್ಫಿಡೆಂಟ್. ಅದಕ್ಕೆ ಎಷ್ಟೇ ಕಾನ್ಫಿಡೆಂಟ್ ಇದ್ರು ಕೂಡ ಒಂದ್ಸರ್ತಿ ಪ್ರಯೋಗ ಮಾಡಕ್ ಹಚ್ತೀನಿ ರೈತರಿಗೆ. ಯಾರಿದ್ರು ಪ್ರಯೋಗ ಮಾಡಿದಾಗ ಅವ್ರಿಗೆ ಬಂದಂತ ಕಾನ್ಫಿಡೆಂಟ್ ಅವರೇ ಹೇಳ್ಬೇಕು, ಆ ರೀತಿ ಅವ್ರಿಗೆ ಅನುಭವ ಆಗ್ಲಿ ಅಂತ ತಿಳ್ಕೊಂಡು ಅವ್ರಿಗೆ ಒಂದ್ ಸ್ವಲ್ಪ ಪ್ರಾಯೋಗಿಕವಾಗಿ ಮಾಡಕ್ ಹೇಳ್ತೇನೆ. ಹಿಂಗಾಗಿ ಮಾಡಿದಾರ, ಅದ್ರದ್ದು ರಿಸಲ್ಟ್ ಹೇಳ್ತಾರ. ಪ್ರತಿಯೊಂದು ಸಮಸ್ಯೆ ಏನಿತ್ತಂದ್ರ ಈ ತರ ಸಮಸ್ಯೆ ಇದೆ, ಇದಕ್ಕೆ ಯಾವ ರೀತಿ ಪರಿಹಾರ ಏನು ಅಂತ ಹೇಳಿ ನಮ್ಮಲ್ಲಿ ಬಂದಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಅದು ಯಾವ ರೀತಿ ಯಾವ ಹಂತದಲ್ಲಿ ಐತಿ ಏನು ತಿಳ್ಕೊಂಡು ಅವರಿಗೆ ಸೂಕ್ತ ರೀತಿ ಸಲಹೆ ಕೊಡುವತ್ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರು ಬೇರೆ ಬೇರೆ ಬೆಳೆಗಳಿಗೆ ಅದಕ್ಕೆ ಇದಕ್ಕೆ ಪ್ರಯೋಗ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಒಂದು ಸಜೆಷನ್ ಏನಪ್ಪಾ ಅಂತಂದ್ರೆ ರೈತರಿಗೆ, ರೈತರಾದವರು ದಿನನಿತ್ಯ ಅವರು ಒಂದು ಪ್ರಯೋಗಶೀಲ ರೈತರಾಗಿರ್ಬೇಕು, ಪ್ರಯೋಗದಲ್ಲಿರಬೇಕು, ಹೊಸ ಹೊಸದ ಅನುಭವ ಇರಬೇಕು, ಹೊಸ ಅನುಭವ ಶೇರ್ ಮಾಡಬೇಕು. ಈ ತರ ಮಾಡೋದ್ರಿಂದ ಕೃಷಿಯಲ್ಲಿ ಸ್ವಾವಲಂಬಿಯಾಗಿ ಬದುಕಬಹುದು, ಖರ್ಚು ಕಡಿಮೆ ಮಾಡಬಹುದು ಅಂತ ತಿಳ್ಕೊಂಡು ಅದನ್ನ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲಾ ರೈತರು ಅದನ್ನ ಸ್ಲೋಲಿ ಅದನ್ನ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ ರೈತರದೆಲ್ಲ. ಗಿರೀಶ್ವರ, ಈಗ ನೋಡ್ರಿ ದ್ರಾಕ್ಷಿ ಅನ್ನುವಂಥದ್ದು ಏನದ ಬಹಳ ಬೆಲೆ ಬಾಳುವಂತಹ ಒಂದು ಬೆಳೆ ಅಂತ ಹೇಳಿ ಹೇಳ್ಬೋದು. ಅದರ ಮೇಲೆ ಸಾಕಷ್ಟು ರೈತರು ಇನ್ವೆಸ್ಟ್ ಮಾಡ್ತಾರೆ ಮತ್ತ ಅದರಿಂದ ಹೆಚ್ಚಿನ ಉತ್ಪಾದನೆಯನ್ನು ಕೂಡ ಬಯಸುದು ನಿರೀಕ್ಷಿಸುದು ಏನು ತಪ್ಪಲ್ಲ. ಎಷ್ಟು ಹೆಚ್ಚಿಗೆ ಇಳುವರಿ ಬರ್ತದ ಅವರಿಗೆ ಅಷ್ಟು ಚಲೋ. ಈಗ ಇಡೀ ಒಂದು ಬೆಳೆಯ ಅವಧಿ ಒಳಗ ನಾಟಿ ಹಿಡ್ಕೊಂಡು ಪೂರ್ತಿ ಹಣ್ಣು ಮಾಗಿ ಅದನ್ನ ಕಟಾವು ಮಾಡಿ ಮಾರ್ಕೆಟ್ಗೆ ಒಯ್ದು ಅದನ್ನ ಮಾರಾಟ ಮಾಡೋ ತನಕನು ಯಾವ ರೀತಿಯಾದಂತಹ ಔಷಧಗಳನ್ನು ಬಳಸಬಹುದು, ಆಮೇಲೆ ಬರೇ ಇಂಥ ಔಷಧಗಳ ಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಇಳುವರಿಯನ್ನು ಪಡ್ಕೊಳಕ್ ಸಾಧ್ಯದನೋ ಹೆಂಗ, ಯಾವುದೇ ಒಂದು ರಾಸಾಯನಿಕ ಗೊಬ್ಬರವನ್ನ ಬಳಸಲಾರದೆ? ಅಥವಾ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ತಿಪ್ಪೆ ಗೊಬ್ಬರ ಬಳಸುವಂತವ್ರು ಬಳಸ್ತಾರೆ, ಕುರಿ ಗೊಬ್ಬರ ಬಳಸುವಂತವ್ರು ಬಳಸ್ತಾರೆ, ಆ ಸಾವಯವ ಗೊಬ್ಬರಗಳ ಬಳಕೆ ಇಲ್ಲದೇನೂ ಕೂಡ ಹೋಮಿಯೋ ಔಷಧಗಳ ಮೇಲೆ ಮಾತ್ರ ನಾವು ದ್ರಾಕ್ಷಿ ಬೆಳೆಯನ್ನಾಗಲಿ ಅಥವಾ ಹಣ್ಣಿನ ಬೆಳೆಗಳನ್ನಾಗಲಿ ಅವುಗಳ ಒಂದು ಕೃಷಿಯನ್ನು ಮಾಡಬಹುದು ಹೆಂಗ? ಖಂಡಿತ ಮಾಡಬಹುದು ಸರ್. ಆಕ್ಚುಲಿ ನಾವು ಈ ದ್ರಾಕ್ಷಿ ಒಳಗ ಹೋಮಿಯೋ ಯಾಕೆ ಬಳಸ್ತಾ ಇದೀವಿ ಅಂತಂದ್ರೆ ಮೇನ್ ಆಗಿ ನಮ್ಮಲ್ಲಿ ರೈತರು ತುಂಬಾ ರಾಸಾಯನಿಕವನ್ನು ಬಳಸಿ ಒಳ್ಳೆ ಇಳುವರಿ ತಗೊಂಬಂದಿರ್ತಾರೆ ಅದರಲ್ಲಿ. ಬಟ್ ಅವ್ರು ಎಲ್ಲಿ ಫೇಲ್ ಆಗ್ತಾರ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಹೋದಾಗ ಅದರಲ್ಲಿ ರೆಸಿಡ್ಯೂ ಫ್ರೀ ಬರಂಗಿಲ್ಲ, ಹಿಂಗಾಗಿ ಅದು ರಿಜೆಕ್ಟ್ ಆಗಿಬಿಡ್ತೈತಿ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ನಮಗೆ ಯಾವಾಗ ರೈತ ರೆಸಿಡ್ಯೂ ಫ್ರೀ ವಿಷಮುಕ್ತ ಆಹಾರ ದ್ರಾಕ್ಷಿ ಬೆಳೀತಾರ ಅದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಸಿಗ್ತೈತಿ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಸಿಗ್ತೈತಿ. ಆ ನಿಟ್ಟಿನಲ್ಲಿ ಈಗ ರೈತರ ಮೈಂಡ್ ಸೆಟ್ ಅಲ್ಲಿ ಏನದಪ್ಪ ಅಂತಂದ್ರೆ ನಾವು ಕೆಮಿಕಲ್ ಬಳಸಿದ್ರೆ ದ್ರಾಕ್ಷಿ ಬರ್ತದೆ ಇಲ್ಲಾಂದ್ರೆ ಬರುದಿಲ್ಲ ಅಂತ ಹೇಳಿ ಆ ನಂಬಿಕೆಯೊಳಗಿದ್ದಾರೆ ಅವರು. ಆಕ್ಚುಲಿ ಕೆಮಿಕಲ್ ಇಲ್ದೇನೂ ನಾವು ಎಲ್ಲಾನು ಬೆಳಿಬಹುದು. ಈಗ ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ, ಈಗ ಸ್ಟಾರ್ಟಿಂಗ್ ಅಲ್ಲಿ ದ್ರಾಕ್ಷಿಗೆ ಬರ್ತಕ್ಕಂತ ರೋಗಗಳಿಗೆ ಹೋಮಿಯೋ ಮೆಡಿಸಿನ್ ಕೊಡ್ತಾ ಇದೀವಿ. ಇವತ್ತ ಶುಗರ್ ಬರುವುದಾಗಿರ್ಬೋದು, ಆಮೇಲೆ ಹೂ ಉದುರ್ಲಾರ್ದಂಗ, ಈ ಇಬ್ಬನಿ ಬಿದ್ದಾಗ ಅದೇನ ಅದನ್ ಸಸ್ಟೇನ್ ಆಗುವಂಗ, ಆಮೇಲೆ ಈ ಲದ್ದಿ ಹುಳ ಕಾಂಡ ಕೊರಕ ಅದು ಕಂಟ್ರೋಲ್ ಮಾಡುದು, ಇವು ಕೆಲವೊಂದು ಹಂತದಲ್ಲಿ ಅದನ್ನೆಲ್ಲ ನಾವು ಸಜೆಷನ್ ಕೊಡ್ಕೋತ ಬಂದಿದ್ದೀವಿ. ಇನ್ನು ಕೆಲವೊಂದು ವಿಷಯದಲ್ಲಿ ನಾವ ಒಂದು R&D ಅಂದ್ರೆ ನಾವ ಒಂದು ಪ್ರೊಸೆಸ್ ಮಾಡ್ತಾ ಇದೀವಿ, ಪೂರ್ತಿ ಪ್ಯೂರ್ ನಾವು ಸಾವಯವದಲ್ಲೇನೆ ದ್ರಾಕ್ಷಿ ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ನಾವು ಪ್ಲಾಂಟೇಶನ್ ಮಾಡಿದೀವಿ, ಸ್ವಲ್ಪ ಪ್ರಮಾಣದಲ್ಲಿ ರಿಸರ್ಚ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಪೂರ್ತಿ ಕೆಮಿಕಲ್ ರಹಿತ ದ್ರಾಕ್ಷಿ ಬೆಳೀಲಿಕ್ಕೆ ನಾವು ರೈತರಿಗೆ ಮಾರ್ಗದರ್ಶನ ಕೊಡಬಹುದು. ಅಂದ್ರೆ ಅಸಾಧ್ಯವಾದಂತದ್ದು ಯಾವ್ದು ಇಲ್ಲ, ಯಾಕಂದ್ರೆ ಹಳೆ ಕಾಲದಲ್ಲಿನೂ ಕೂಡ ದ್ರಾಕ್ಷಿ ಬೆಳೀತಿದ್ರು, ಅವಾಗ ನೈಸರ್ಗಿಕವಾಗಿ ಬೆಳೀತಿದ್ರು, ಅವ್ರಿಗೆ ಫರ್ಟಿಲೈಸರ್ ಸಿಗ್ತಿರ್ಲಿಲ್ಲ. ಅದಕ್ಕೆ ಅವಾಗ ಬರ್ತಕ್ಕಂತದ್ದು ಈಗ ಯಾಕೆ ಬರಲ್ಲ, ಈ ಯಾಕೆ ಬರಲ್ಲ ಅಂತಂದ್ರೆ ಪ್ರಕೃತಿಯಲ್ಲಿ ನಾವು ಏನ್ ಮಾಡಿದೀವಿ, ಸಾಯಿಲ್ ಮಲಿನವಾಗ್ಯದ, ರಾಸಾಯನಿಕ ಇದು ಆಗ್ಯದ, ಈ ಕಾರಣದಿಂದ ಬರ್ತಾ ಇಲ್ಲ. ಅದನ್ನ ನಾವು ಮತ್ತೆ ಆರ್ಗ್ಯಾನಿಕ್ ತಗೊಂಡ್ಬರ್ಬೇಕಾದ್ರೆ ನಮ್ಮ ಮಾಡ್ತಕ್ಕಂತ ಬದಲಾವಣೆಗಳನ್ನ ಚೇಂಜ್ ಮಾಡ್ಕೋಬೇಕು. ಅಡ್ಡಿಲ್ಲ. ಈಗ ಮಣ್ಣಿನ ಬಗ್ಗೆ ತಾವು ಏನು ವಿಚಾರ ತೆಗೆದಿರಲ್ಲ, ಮಣ್ಣಿನೊಳಗ ಸಾವಯವ ಇಂಗಾಲದ ಪ್ರಮಾಣ ಬಹಳಷ್ಟು ಕಡಿಮೆ ಆಗ್ಯದ ಅನ್ನುವಂತ ಮಾತಿದೆ. ಇಂಥ ಒಂದು ಹೋಮಿಯೋ ಔಷಧಗಳಿಂದ ಅಂತ ಒಂದು ಇಂಗಾಲವನ್ನ ಹೆಚ್ಚು ಮಾಡಬಹುದು ಹೆಂಗ, ಇದ್ರ ಬಗ್ಗೆ ಏನಾದ್ರೂ ಪ್ರಯೋಗ ಆಗ್ಯಾವ? ಖಂಡಿತ ಸರ್, ಮಣ್ಣಿನಲ್ಲಿ ನಾವು ಸಾವಯವ ಇಂಗಾಲ ಹೆಚ್ಚ ಮಾಡ್ಬೇಕಂತಂದ್ರ ಹೋಮಿಯೋ ಅಷ್ಟೇ ಇರ್ತಲ್ಲ, ಆಕ್ಚುಲಿ ಇದು ಹೋಮಿಯೋ ಯಾವ ರೀತಿ ಕೆಲಸ ಮಾಡ್ತದಂದ್ರ ನಮ್ಮ ಈ ಸಾವಯವ ಗೊಬ್ಬರ ಆಗಿರಬಹುದು, ಆಮೇಲೆ ಈ ಆಕಳ ಗೋಮೂತ್ರದಿಂದ ತಯಾರ ಮಾಡತಕ್ಕಂತ ಗೋ ಕುಪಾಮೃತ ಆಗಿರಬಹುದು, ಪಂಚಗವ್ಯ ಆಗಿರಬಹುದು, ಜೀವಾಮೃತ ಆಗಿರಬಹುದು, ಇದ್ರ ಜೊತೆ ನಮ್ಮ ಹೋಮಿಯೋ ಮೆಡಿಸಿನ್ ಭಾರಿ ಫ್ರೆಂಡ್ಲಿ ಕೆಲಸ ಮಾಡ್ತೈತಿ, ಪೂರಕವಾಗಿ ಕೆಲಸ ಮಾಡ್ತೈತಿ. ಯಾಕಂದ್ರೆ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಏನಾಗಿರ್ತೈತಿ, ನಾವು ಗ್ರೋತ್ ಚೆನ್ನಾಗಿ ಬಂದಿರ್ತೈತಿ ಬಟ್ ಫ್ರೂಟ್ಸ್ ಬಂದಿರಲ್ಲ, ಯಾಕಂದ್ರೆ ಅಲ್ಲಿ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರ್ತೈತಿ. ಸಾವಯವ ಈ ಕೊಟ್ಟಿಗೆ ಗೊಬ್ಬರದಿಂದ ಎಲ್ಲಾ ರೀತಿ ನಾವು ಗ್ರೋತ್ ಮಾಡಬಹುದು, ಬಟ್ ಅದರಲ್ಲಿ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆದಾಗ ಇದು ಹೋಮಿಯೋ ಭಾಷೆನ ಕೆಲಸ ಮಾಡ್ತದೆ. ಈಗ ಫ್ಲವರಿಂಗ್ ಸ್ಟೇಜ್ ನ ಫ್ಲವರಿಂಗ್ ಬರಬೇಕಾದ್ರೆ, ಆಮೇಲೆ ಫ್ಲವರಿಂಗ್ ಡ್ರಾಪ್ ಆಲಾರ್ದಂಗೆ, ಆಮೇಲೆ ಕಾಯಿ ಸೈಜ್ ಬರಂಗ, ಈ ರೀತಿ ಎಲ್ಲ ಸಪೋರ್ಟ್ ಮಾಡ್ತೈತಿ. ಈ ನಮ್ಮ ಸಾವಯವ ಗೊಬ್ಬರ ಆಯ್ತು ಮತ್ತು ಹೋಮಿಯೋ ಆಯ್ತು, ಇವೆರಡಕ್ಕೂ ಜೊತೆಗೆ ಕೃಷಿ ಮಾಡತಕ್ಕಂತ ರೈತರು ತಮ್ಮ ಭಾವನೆಗಳೊಂದಿಗೆ ಕೃಷಿ ಮಾಡಿದ್ರಂದ್ರ ಬೆಳೆಗಳಿಗೂ ಅದನ್ನು ಒಂದು ಪೂರಕವಾದ ಒಂದು ಔಷಧಿ ಗುಣಧರ್ಮ ಅದರಲ್ಲಿ ಬರ್ತದ, ಭಾವನೆಗಳನ್ನ ಮುಖಾಂತರ ನಾವು ಬೆಳೆಯೋದು. ಇದನ್ನ ನಾವು ಸಾಕಷ್ಟು ಪ್ರಯೋಗ ಕೂಡ ಮಾಡಿದ್ದೀವಿ ಕೆಲವೊಂದು ನಮ್ಮ ನರ್ಸರಿಯಲ್ಲಿನೂ ಕೂಡ, ಒಳ್ಳೆ ಉತ್ತಮ ಫಲಿತಾಂಶ ಐತೆ. ಆ ನಿಟ್ಟಿನಲ್ಲಿ ರೈತರು ಮಾಡಿದ್ದೆ ಆದ್ರೆ ಸ್ವಾವಲಂಬಿಯಾಗಿ ವಿಷಮುಕ್ತ ಆಹಾರ ಬೆಳೆದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಮತ್ತೆ ಇದಕ್ಕೆ ಮಾರುಕಟ್ಟೆನೂ ಕೂಡ ಒಳ್ಳೆ ಬೇಡಿಕೆನೂ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ರೈತರು ಒಂದು ಮುಂದುವರೆದಿದ್ದಾದಲ್ಲಿ ಈಗ ಯಾವ ರೀತಿ ನಮ್ಮ ವಿಜಯಪುರ ಜಿಲ್ಲೆಗೆ ನಿಂಬೆ ಹಣ್ಣಿಗೆ ಜಿಐ ಟ್ಯಾಗ್ ಸಿಕ್ಕಿದೆ, ಭಾರತದಲ್ಲೇ ಒಳ್ಳೆ ಒಂದು ಕ್ವಾಲಿಟಿ ನಿಂಬೆ ಹಣ್ಣು ನಮ್ಮ ಜಿಲ್ಲೆಯಲ್ಲಿ ಸಿಗ್ತಲ್ಲ, ಹಂಗ ದ್ರಾಕ್ಷಿನೂ ಕೂಡ ಮುಂದೆ ಒಳ್ಳೆ ನಮ್ಮ ಜಿಲ್ಲೆಯ ದ್ರಾಕ್ಷಿ ಎತ್ತಂದ್ರೆ ಅವತ್ತು ಒಳ್ಳೆ ಬೇಡಿಕೆ ಬರುವ ಹಾಗೆ ಮಾಡಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು ಸರ್. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ತಾವು ಏನು ಈ ದ್ರಾಕ್ಷಿ ಒಳಗಾಗಿರ್ಬೋದು ಅಥವಾ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಏನು ತಾವು ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ, ಅಂತಹ ಪ್ರಯೋಗಗಳು ತಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡಿ ಅದರ ಸಕಾರಾತ್ಮಕವಾದಂತಹ ಒಂದು ಫಲಿತಾಂಶಗಳನ್ನು ತಗೊಂಡು ನಮ್ಮ ರೈತರಿಗೆ ಕೂಡ ಆ ಒಂದು ಫಲಿತಾಂಶಗಳನ್ನ ಪ್ರೇರಣೆಯುಕ್ತವಾಗಿ ಬಳಸುವಂತಹ ಒಂದು ವಿಚಾರದೊಳಗೆ ತಾವು ಏನು ಈ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ, ಅದಕ್ಕಾಗಿ ತಮಗ ಧನ್ಯವಾದಗಳು. ಯಾಕಪ್ಪ ಅಂತಂದ್ರೆ ಹೊಸ ವಿಷಯ ಏನಿರ್ತದ ನಮ್ಮ ರೈತರಿಗೆ ಪ್ರಯೋಗದ ಮುಖಾಂತರ ಮುಟ್ಟಬೇಕಾದಂತಹ ಒಂದು ಸನ್ನಿವೇಶ ಈಗದ. ಪ್ರಯೋಗ ಇಲ್ಲ ಅಂತಂದ್ರೆ ನಂಬಕ್ ಆಗಂಗಿಲ್ಲ, ಯಾವ್ದು ನಾವು ನೋಡ್ತೀವಿ ಅದನ್ನ ನಾವು ನಂಬುದಕ್ಕೆ ಸಾಧ್ಯದ. ಅಂತ ಒಂದು ಪ್ರಯೋಗಗಳಲ್ಲಿ ತಾವೇನು ತೊಡಗಿಸಿಕೊಂಡಿದ್ದೀರಿ ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಅಗ್ನಿಅಸ್ತ್ರವನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ತಿಳ್ಕೊಳ್ಳುವಂತಹ ಮಾಹಿತಿ ಅದ. ರೈತರು ಗಮನಿಸಬೇಕು. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 20 ಲೀಟರ್ನಷ್ಟು ಬೇಕಾಗ್ತದೆ. ಬೆಳ್ಳುಳ್ಳಿ 1/2 ಕೆಜಿಯಷ್ಟು, ಬೇವಿನ ಎಲೆ 5 ಕೆಜಿಯಷ್ಟು, ತಂಬಾಕು 1 ಕೆಜಿಯಷ್ಟು, ಹೆಚ್ಚು ಖಾರ ಇರುವಂತಹ ಹಸಿ ಮೆಣಸಿನಕಾಯಿ 1/2 ಕೆಜಿಯಷ್ಟು, ಇವೆಲ್ಲ ಸಾಮಗ್ರಿಗಳು ಬೇಕಾಗ್ತವ. ವಿಧಾನ ಏನು ಅಂತಂದ್ರೆ 1 ಕೆಜಿಯಷ್ಟು ತಂಬಾಕು, ಇದರ ಜೊತೆಗೆ 1/2 ಕೆಜಿಯಷ್ಟು ಹಸಿ ಮೆಣಸಿನಕಾಯಿ ಚಟ್ನಿ, 1/2 ಕೆಜಿಯಷ್ಟು ಬೆಳ್ಳುಳ್ಳಿ ಚಟ್ನಿ, 5 ಕೆಜಿಯಷ್ಟು ಬೇವಿನ ಎಲೆಯ ಚಟ್ನಿಯನ್ನ 20 ಲೀಟರ್ ದೇಸಿ ಆಕಳ ಗಂಜಲದೊಳಗ ಮಿಶ್ರಣ ಮಾಡಿ 4 ಉಕ್ಕು ಬರುವಂಗ ಕುದಿಸಿ 4 ದಿನಗಳ ಕಾಲ ತಂಪಾಗುವುದಕ್ಕ ಬಿಟ್ಟು ದಿನಕ್ಕ 3 ಸಲ ಕಲಕ್ತಾ ಇರಬೇಕು. ಬಟ್ಟೆಯಿಂದ ಸೋಸಿ ಬೇರೆ ಒಂದು ಹರವಿಯೊಳಗೆ ಹಾಕಿ ಅದಕ್ಕೆ ಬಟ್ಟೆ ಕಟ್ಟಿ 3 ತಿಂಗಳ ತನಕ ಸಂಗ್ರಹಿಸಿ ಇಡಬಹುದು. ಚಟ್ನಿ ರುಬ್ಬುವುದಕ್ಕ ಮಿಕ್ಸರ್ ಗ್ರೈಂಡರ್ ಬಳಸಬಾರದು. ಟೊಮ್ಯಾಟೊ ದಾಳಿಂಬೆ ಇತ್ಯಾದಿ ಬೆಳೆಗಳಿಗೆ ಥ್ರಿಪ್ಸ್ ಕಾಣಿಸಿದ್ರೆ 200 ಲೀಟರ್ ನೀರು ಇದರ ಜೊತೆಗೆ 3 ಲೀಟರ್ ಬ್ರಹ್ಮಾಸ್ತ್ರ ಮತ್ತು 3 ಲೀಟರ್ ಅಗ್ನಿಯಾಸ್ತ್ರ ಬೆರೆಸಿ ಸಿಂಪರಣೆ ಮಾಡಬೇಕು. ಎಲ್ಲಾ ರಸ ಹೀರುವ ಕೀಟಗಳಿಗೆ ನೀಮಾಸ್ತ್ರವನ್ನ ಉಪಯೋಗ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಂಧುವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. पशुपालन में उत्कृष्ट योगदान देने वालों के लिए सुनहरा अवसर राष्ट्रीय गोपाल रत्न पुरस्कार 2025 के अंतर्गत देश भर के डेयरी किसानों AI तकनीशियनों और डेयरी संगठनों को नवीन प्रौद्योगिकी प्रथाओं को अपनाने के लिए सम्मानित किया जाएगा. 3 श्रेणियों में चयन डेयरी किसान सहकारी डेयरी संगठन और AI तकनीशियन डेयरी विकास गतिविधियों को प्रोत्साहन और बढ़ावा देने के लिए तीनों श्रेणियों में उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान. आवेदन अवधि 15 अगस्त से 30 सितंबर 2025. आवेदन के लिए www.awards.gov.in पर या अपने नजदीकी कॉमन सर्विस सेंटर जाएं. आपकी मेहनत के लिए राष्ट्रीय पुरस्कार. पशुपालन और डेयरी विभाग भारत सरकार द्वारा जनहित में जारी. ಈಗ ಇನ್ನೊಂದು ಮಿನಿ ಮಾಹಿತಿ ಮೂಡಿ ಬರಲಿದೆ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಪ್ಲಾಸ್ಟಿಕ್ನಿಂದ ಜಾನುವಾರುಗಳಿಗೆ ಬಹಳಷ್ಟು ತೊಂದರೆಗಳು ಅದಾವ. ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ತಿಂದಂತಹ ಜಾನುವಾರುಗಳ ಆರೋಗ್ಯವನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಬಿವಿ ಶಿವಪ್ರಕಾಶ್ ಅವರು ಹಿಂಗ ಸಲಹೆ ನೀಡ್ತಾರೆ. ಡಾಕ್ಟರ್, ಈಗ ಜಾನುವಾರುಗಳು ಪ್ಲಾಸ್ಟಿಕ್ ತಿನ್ನೋದು, ತ್ಯಾಜ್ಯ ವಸ್ತುಗಳನ್ನು ತಿನ್ನೋದು ನಾವು ನೋಡ್ತಾ ಇರ್ತೀವಿ. ತಿಂದಾಗ ಸಾಕಷ್ಟು ಸಮಸ್ಯೆಗಳು ಸಹಿತ ಅನುಭವಿಸ್ತವೆ. ಇದಕ್ಕೇನಾದರೂ ಹೊಸ ರೀತಿಯ ಒಂದು ಚಿಕಿತ್ಸೆ ಬಂದದಂತೆ? ಹೆಂಗೆ? ಎಮ್ಮೆ ಮತ್ತು ಆಕಳುಗಳನ್ನ ಹೊರಗಡೆ ಬಿಟ್ಟು ಮೇಯಿಸತಕ್ಕಂತ ಒಂದು ಸಂದರ್ಭ ಇದೆ. ಆತರ ಬಿಟ್ಟಾಗ ನೆಲದಲ್ಲಿ ಬಿಸಾಡದಂತ ಪ್ಲಾಸ್ಟಿಕ್ ಚೀಲಗಳು, ರೆಗ್ಸಿನ್ ಚೀಲ ಇಂತ ಇತ್ಯಾದಿ ತ್ಯಾಜ್ಯಗಳನ್ನ ಅವು ಮೇವಿನ ಸಮೇತ ಅಥವಾ ತಿಂಡಿಗಳ ಸಮೇತ ತಿನ್ನತಕ್ಕಂತ ಒಂದು ಸಂದರ್ಭ ಇದೆ. ಈ ತರ ತ್ಯಾಜ್ಯ ವಸ್ತುಗಳನ್ನು ತಿಂದಾಗ ಅವು ಕೆಲವೊಮ್ಮೆ ಕುತ್ತಿಗೆಯಲ್ಲೇ ಸಿಕ್ಕಾಕೋಬಹುದು ಅಥವಾ ಹೊಟ್ಟೆಯಲ್ಲಿ ನಿಧಾನವಾಗಿ ಶೇಖರವಾಗಬಹುದು. ಕುತ್ತಿಗೆನಲ್ಲೇ ಏನಾದರೂ ಇದು ಗಂಟು ಟೈಪ್ ಆಗಿ ಸಿಗೆ ಬಿದ್ರೆ ಒಂದೆರಡು ದಿನಗಳಲ್ಲೇ ಜಾನುವಾರುಗಳು ಸಾಯ್ತವೆ. ಯಾಕಂದ್ರೆ ಅವಕ್ಕೆ ನೀರು ಕುಡಿಲಿಕ್ಕೂ ಆಗೋದಿಲ್ಲ, ಯಾವುದೇ ಆಹಾರ ತಿನ್ನಲಿಕ್ಕೂ ಆಗೋದಿಲ್ಲ, ಗಾಳಿ ತಗೊಳ್ಳಿಕ್ಕೂ ಆಗೋದಿಲ್ಲ. ಅಂತ ಕೇವಲ ಒಂದೆರಡು ದಿನದಲ್ಲಿ ಅವು ಸಾಯತಕ್ಕಂತ ಸಂದರ್ಭ ಇದೆ. ಅಂದ್ರೆ ಅದಕ್ಕೂ ಎಮರ್ಜೆನ್ಸಿ ಆಪರೇಷನ್ ಮಾಡಬಹುದಂತ? ಹೌದು, ತುರ್ತು ಶಸ್ತ್ರಚಿಕಿತ್ಸೆ ಇದಕ್ಕೆ ಮಾಡಲೇಬೇಕಾಗುತ್ತೆ ಒಂದೆರಡು ದಿನದಲ್ಲಿ. ಇನ್ನೊಂದು ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ ಚೀಲಗಳು ಹೊಟ್ಟೆಯಲ್ಲಿ ನಿಧಾನವಾಗಿ ಶೇಖರವಾಗ್ತಾ ಇರ್ತವೆ. 3-4 ತಿಂಗಳು ಅವು ದಿನ ತಿಂತ ಕ್ರಮೇಣ ಹೊಟ್ಟೆನಲ್ಲಿ ಅವು ಉಬ್ಬೋದಕ್ಕೆ ಶುರುವಾಗ್ತದೆ ಹೊಟ್ಟೆ. ಮತ್ತೆ ಇದರಿಂದ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಆಕಳುಗಳು ನಿತ್ರಾಣವಾಗಿ ಕ್ರಮೇಣ ಸಾಯ್ತವೆ. ಇದಕ್ಕೆಲ್ಲ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ. ಯಾವುದೇ ಔಷಧ ಕೊಟ್ಬಿಟ್ಟು ಹೊಟ್ಟೆಯಲ್ಲಿರತಕ್ಕಂತ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಕರಗಿಸೋದಕ್ಕೆ ಆಗೋದಿಲ್ಲ. ಈ ತಂತ್ರಜ್ಞಾನ, ಶಸ್ತ್ರಚಿಕಿತ್ಸೆ ತಂತ್ರಜ್ಞಾನ ನಾವು ಈಗ ಎಲ್ಲಾ ಪಶುವೈದ್ಯರಿಗೆ ಕಲಿಸ್ತಾ ಇದ್ದೇವೆ. ಹಾಗಾಗಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ರೀತಿ ಆದಂತಹ ಜಾನುವಾರುಗಳನ್ನ ಈಗ ಬದುಕಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ಇದನ್ನ ಕಡಿಮೆ ಮಾಡಲಿಕ್ಕೆ ಸಾರ್ವಜನಿಕರು ಅಥವಾ ಜನಸಾಮಾನ್ಯರು ಏನು ಮಾಡಬಹುದು? ರೈತರು ಏನು ಒಂದು ಇದರಿಂದ ಯಾವ ರೀತಿ ತಪ್ಪಿಸ್ಕೋಬಹುದು, ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತಂದ್ರೆ, ಪ್ಲಾಸ್ಟಿಕ್ ಕವರ್ ಏನು ಉಪಯೋಗಿಸ್ತಾರೆ ಅದು ಉಪಯೋಗಿಸಿದ ಮೇಲೆ ಆ ತ್ಯಾಜ್ಯ ಪ್ಲಾಸ್ಟಿಕ್ ಕವರ್ಗಳು ಆ ಚೀಲಗಳನ್ನ ಸರಿಯಾದ ರೀತಿಯಲ್ಲಿ ಒಂದು ಕಡೆ ಅದನ್ನ ಸೇರಿಸಿ ಅದನ್ನ ವಿಲೇವಾರಿ ಮಾಡಬೇಕು. ಅಂದ್ರೆ ಮಣ್ಣಲ್ಲಿ ಹೂತ್ ಬಿಡಬೇಕು. ಎಲ್ಲಾ ರೈತರು ಒಂದು ಕಡೆ ಅದನ್ನ ಒಂದು ಹಿಟ್ಟು ಬಿಟ್ಟು ಅದನ್ನ ಬೇರೆ ಒಂದು ಕಡೆ ಸಾಗಿಸ್ತಕ್ಕಂತ ವ್ಯವಸ್ಥೆ ಮಾಡಬಹುದು. ಅಲ್ಲಿ ರೋಡ್ ಮೇಲೆ ಇದ್ರ ಮೇಲೆ ಹೋಗಿಬಾರದು. ರೋಡ್ ಮೇಲೆ ಅಥವಾ ತಿಪ್ಪೆಗಳಲ್ಲಿ ಅವನ್ನ ಹೋಗದಾಗ